ಅಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ವಿವಿಧ ಪಕ್ಷಗಳಿಂದ ಬಿರುಸುಗೊಂಡ ನಾಮಪತ್ರ ಸಲ್ಲಿಕೆ. ವಿಧಾನಸಭಾ ಚುನಾವಣೆ ಹಲವು ಜಾಗೃತಿ ಕಾರ್ಯಕ್ರಮ. ಖಾಸಗಿ ಶಾಲೆಗಳು ಶುಲ್ಕಗಳನ್ನು ಸೂಚನಾ ಫಲಕದಲ್ಲಿ ಪ್ರಕಟಿಸುವಂತೆ ಸರ್ಕಾರ ನಿರ್ದೇಶನ. ಸೂಡಾನ್ ಘಟನೆ, ಕನ್ನಡಿಗರ ರಕ್ಷಣೆ ಕುರಿತು ವಿದೇಶಾಂಗ ಸಚಿವಾಲಯದ ಜೊತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ, ಈ ವಿಷಯವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಅನಿಲ್ ಕುಮಾರ್ ಮುಗಳಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಆರೋಗ್ಯ ಮಾಹಿತಿ ಪ್ರಸಾರವಾಗುವುದು. ಈಗ ಕೇಳಿ ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ, ಈ ವಿಷಯವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಅನಿಲ್ ಕುಮಾರ್ ಮುಗಳಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಅವರಿದ್ದಾರೆ. ಇವತ್ತು ಬೇಸಿಗೆ ಹಂಗಾಮಿನಲ್ಲಿ ರಾಸುಗಳ ನಿರ್ವಹಣೆ ಹೆಂಗ್ ಮಾಡಬೇಕು ಅನ್ನೋದನ್ನ ಈಗ ನಮ್ಗೆ ತಿಳಿಸಿಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಅನಿಲ್ ಕುಮಾರ್ ಅವರು. ನಮಸ್ಕಾರ ರಾಮಡಿಗಿ ಸಾಹೇಬ್ರೆ, ನಮಸ್ಕಾರ. ಈಗ ಬೇಸಿಗೆ ಅಂದ ತಕ್ಷಣ ಅನೇಕ ರೀತಿಯಿಂದ ಸಮಸ್ಯೆಗಳು ಬರ್ತವೆ. ನಾವು ಆದ್ರೆ ಬಾಯಿ ಬಿಟ್ಟು ಕೇಳ್ತೀವಿ, ಬಿಸಿಲಾಗತ್ತಂತೀವಿ, ನೆರಳಿಗೆ ಹೋಗ್ತೀವಿ, ನೀರಡೆ ಕೈ ತಿಂತೀವಿ, ನೀರ್ ಕುಡಿತೀವಿ, ಹೊಟ್ಟೆ ಸಿತ್ತಂದ್ರೆ ಊಟ ಮಾಡ್ತೀವಿ. ದನಕರುಗಳಿಗೆ ಬಾಯಿ ಇಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಅವುಗಳನ್ನ ತಿಳ್ಕೊಂಡು ನಿರ್ವಹಣೆ ಮಾಡಬೇಕು. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರಾಸುಗಳು ಏನೇನು ಸಮಸ್ಯೆಯನ್ನು ಅನುಭವಿಸ್ತವೆ? ಈಗ ತಾವು ಹೇಳಿದಂಗೆ ಈ ನಿಸರ್ಗದೊಳಗೆ ಈ ಋತುಮಾನಗಳು ಬದಲಾವಣೆ ಆದಂಗೆಲ್ಲ ಹವಾಮಾನಗಳ ಒತ್ತಡಕ್ಕೆ ದನಗಳಾಗಲಿ ಮನುಷ್ಯರಾಗಲಿ ಒಳಗಾಗ್ತಾರೇನ್ರಿ? ಹಂಗೆ ಇಲ್ಲಿ ವಿಶೇಷವಾಗಿ ಬೇಸಿಗೆದ ಯಾಕೆ ನೀವು ಅಥವಾ ನಾವು ಯಾರೇ ಆಗಲಿ ಪಶುಪಾಲಕರು ಒತ್ತಾಯ ಮಾಡಿ ಏನು ಅದ್ರ ಕಡೆ ಗಮನ ಕೊಡಬೇಕಂತೀವಲ್ಲ, ಬೇಸಿಗೆಯೊಳಗೆ ಏರುತ್ತಿರುವಂಥ ಉಷ್ಣಾಂಶ ಹವಾಮಾನ ಏನಿರ್ತೈತ್ರಿ, ಬಹಳಷ್ಟು ಬಿಸಿ ಹವೆಯಿಂದ ಕೂಡಿರ್ತೈತಿ. ಅದರ ಒಂದು ಪರಿಣಾಮವಾಗಿ ಪ್ರಾಣಿಗಳ ಮೇಲೆ ಸಾಕಷ್ಟು ಒತ್ತಡ ಅನ್ನಿಸ್ತದೆ ಏನ್ರಿ, ಅದಕ್ಕೆ ಸ್ಟ್ರೆಸ್ ಅಂತ ಇಂಗ್ಲೀಷ್ನಾಗ ಹೇಳ್ತೇವೆನ್ರಿ. ಈಗ ಏನು ಬದಲಾವಣೆ ಹೆಂಗಾರೆ ಬೇಸಿಗೆ ಒಳಗೆ ಅಂದರೆ, ಮೊಟ್ಟ ಮೊದಲೇದಾಗಿ ನಾವು ನಿಸರ್ಗದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಜಾಗೆಯಲ್ಲಿ ಕಂಡು ಬರುವಂಥ ಅಂಶ ಏನು ಅಂದರೆ ನೀರಿನ ಕೊರತೆ. ಆಯಿತು, ನಿಸರ್ಗದ ಕೃಪೆಯಿಂದ ನಮಗೆ ಮಳೆ ಚೆನ್ನಾಗಾಗಿತ್ತು, ನೀರಿನ ಸಂಗ್ರಹ ಇದ್ದರೆ ಬಹುಶಃ ಇದು ತೊಂದರೆ ಆಗಲಿಕ್ಕಿಲ್ಲ. ಆದರೂ ಹಲವಾರು ಪ್ರದೇಶದೊಳಗೆ ಇದು ಕಂಡು ಬರ್ತೈತಿ. ಅಂತಹ ಪ್ರದೇಶದೊಳಗೆ ಇರುವಂಥ ದನಗಳೊಳಗೆ ಈ ನೀರಿನ ಅಂಶ ಅಂದರೆ ಕುಡಿಯುವ ನೀರಿನ ಪ್ರಮಾಣ ಕಡಿಮೆಯಾಗಿ ನಿರ್ಜಲೀಕರಣದ ಒಂದು ಸಮಸ್ಯೆನ ನಾವು ಸಾಕಷ್ಟು ಕಡೆ ದಾಖಲೀಕರಣ ಮಾಡಿಕೊಂಡಿವೇನ್ರಿ. ಈಗ ವಿಶೇಷವಾಗಿ ಅದರಾಗೂ ಕರುಗಳ ಕಡೆ ನಮ್ಮವರು ಏನ್ ಮಾಡ್ತಾರೆ, ತಾಯಿ ಹಾಲು ಕುಡಿಸಿ ಬಿಡ್ರಿ ಅಂತೇಳಿ ಒಂದ್ಸರಿ ಮುಂಜಾನೋ ಅಥವಾ ಸಾಯಂಕಾಲ ಒಂದ್ಸರಿ ಹಾಲು ಕುಡಿಸಿ ಕಟ್ಟಿ ಹಾಕ್ಬಿಡ್ತಾರೆ. ಹೊಳ್ಳೆ ಅದಕ್ಕೆ ನೀರು ಕುಡಿಸ್ಬೇಕು ಅನ್ನೋದ್ರ ಕಡೆ ಅಷ್ಟೊಂದು ಲಕ್ಷ್ಯ ಇರುವುದಿಲ್ಲ, ಅಲ್ಲಿ ಬಹಳ ಮಂದಿ ಅದರ ಕಡೆ ಗಮನ ಕೊಡೋದಿಲ್ಲ ಏನ್ರಿ. ಅಂತ ಹೊತ್ತಿನೊಳಗೆ ಆ ಕರುಗಳು ನಿರ್ಜಲೀಕರಣದಿಂದ ಬಳಲ್ತಿರ್ತಾವ. ಇವೆಲ್ಲಾ ಅಂಶನ ಮೊದಲು ಈ ನಿರ್ಜಲೀಕರಣಕ್ಕನ ಯಾಕೆ ತಗೊಂಡೆ ಅಂದ್ರೆ, ಈ ಒಂದು ನಿರ್ಜಲೀಕರಣ ಆದ ನಂತರವೇ ಉಳಿದ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಈಗ ಬಿಸಿಲಿನ ತಾಪ, ಬಿಸಿಲಿನ ತಾಪದಿಂದ ಮೈಯ ನೀರು ಆವಿಯಾಗಿ ಹೋಗ್ತಿರ್ತೈತಿ. ಹಂಗ ದನಗಳ ಮೈಯಂದು ಅಥವಾ ಕರುಗಳ ಮೈಯಂದು ಆವಿಯಾಗಿ ಹೋಗ್ತೈತೇನ್ರಿ. ಅವಾಗ ನಮ್ಮ ರೈತರಾಗ್ಲಿ ಪಶುಪಾಲಕರಾಗ್ಲಿ ಯಾವ ಅಂಶದ ಕಡೆ ಗಮನ ಕೊಡಬೇಕು ಅಂತಂದ್ರೆ ನೀರು ಪೂರೈಕೆ ಆಗೋದು. ಅದನ್ನ ನಾ ಹೇಳಿದ್ನೆಲ್ಲ, ಸಾಕಷ್ಟು ಶುದ್ಧವಾದಂತ ಸ್ವಚ್ಛವಾದ ಕುಡಿಯುವ ನೀರಿನ ಪೂರೈಕೆ ಮಾಡ್ತಿರ್ಬೇಕು. ಹೌದ್ರಿ, ಈ ಬ್ಯಾಸಿಗೆಯಾಗ ನೀರೇ ಇರೋದಿಲ್ಲ, ಹೆಂಗ್ ಮಾಡ್ಬೇಕು ಅನ್ನೋದು ಬಹಳ ಮಂದಿ ಪ್ರಶ್ನೆ ಕರೆ. ಆದರೂ ಸಹಿತ ಅದರಲ್ಲಿ ನಾವು ಅನುಕೂಲ ಮಾಡಿಕೊಂಡು ಸ್ವಚ್ಛವಾದಂತಹ ನೀರನ್ನ ಅಥವಾ ಲಭ್ಯವಿರುವ ನೀರನ್ನೇ ಶುದ್ಧೀಕರಿಸಿ ಅವನ್ನ ಕರುಗಳಿಗೆ ಮತ್ತು ಗರ್ಭ ಇರುವಂತಹ ದನಗಳಿಗೆ ವಿಶೇಷವಾಗಿ ಇವನ್ನ ನಾವು ಹೆಚ್ಚು ಗಮನ ಕೊಡಬೇಕಾಗ್ತದೆ. ಉಳಿದದ್ದು ಸ್ವಲ್ಪ ತಡ್ಕಂತವ್ ಇಲ್ಲ ಅಂತಲ್ಲ, ಇದು ಬಿಸಿಲಿನ ತಾಪಕ್ಕೆ ಅನುಗುಣವಾಗಿ ಈ ನೀರಿನ ಏನು ಮೈಯಾಗಿಂದ ನೀರಿನ ಅಂಶ ಆವಿಯಾಗಿ ಹೋಗುದು ಬರ್ತಿರತ್ರಿ. ಅದಕ್ಕೆ ಬಿಸಿಲಿನಿಂದ ರಕ್ಷಣೆ ತಗೊಳ್ಳೋದು ಅಷ್ಟೇ ಮುಖ್ಯ ಐತಿ. ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆ ನಿಯಮಿತವಾಗಿ ಕೊಡ್ಬೇಕು, ಯಾವಾಗ್ಲೂ ಲಭ್ಯ ಇರುವ ಹಾಗೆ ನೋಡ್ಕೋಬೇಕು. ಹೇಗೆ ಅದ್ಭುತವಾದಂತ ಈ ವಿಚಾರ ನಾನು ಹೇಳ್ತೀನಿ, ಬಹಳ ಮಂದಿಗೆ ತಪ್ಪು ಕಲ್ಪನೆ ಅದೇ. ಬೆಳಿಗ್ಗೆ ಅಥವಾ ಸಾಯಂಕಾಲ ಎರಡು ಹೊತ್ತು ಕುಡಿಸಿದ್ರೆ ಸಾಕು ಅಂತ ತಿಳ್ಕೊಂಡಿರ್ತಾರೆ, ಹಂಗಿಲ್ಲ ಅದು. ಈಗ ನಾವು ಮನುಷ್ಯರಾದವರು ಬ್ಯಾಸಗಿ ದಿನ ಯಾವಾಗ ನೀರಡಿಕೆ ಅನಿಸ್ತದೋ ಅವಾಗ ನಾವು ನೀರು ಕುಡದೇ ಕುಡಿತೀವಿ. ಇದನ್ನ ನೋಡಿಕೊಂಡೆ ದನಗಳಿಗೂ ಕೂಡ, ಕರುಗಳು ಮೊದಲು ಮಾಡಿ ಎಲ್ಲವಕ್ಕೂ ಕೂಡ ಯಾವಾಗ ಬೇಕು ಅವಾಗ ನೀರಿನ ಲಭ್ಯತೆ ಅಂದ್ರೆ ನೀರು ಸಿಗುವಂಗೆ ಇರಬೇಕೇನ್ರಿ. ತೆರೆದ ತೊಟ್ಟಿಗಳು ನೀರು ಲಭ್ಯ ಇರುವಂಗೆ ನೋಡ್ಕೊಂಡ್ಬಿಟ್ರೆ ಬಹುಶಃ ಈ ನಿರ್ಜಲೀಕರಣ ಸಮಸ್ಯೆ ಬರುವುದಿಲ್ಲ. ಹಂಗೇನಾರ ಸಮಸ್ಯೆ ಅನಿಸ್ತು ಅಂತಂದ್ರೆ ಪಶುವೈದ್ಯರಿಂದ ಮತ್ತು ಈ ಸಲೈನ್ ಬಾಟ್ಲಿ ಅಂತ ಏನು ಹೇಳ್ತಿರ್ತಾರಲ್ಲ ಹಳ್ಳಿಯಾಗ, ಹಂಗೆ ನೀರಿಂದ ಇದನ್ನು ಕೊಡಿಸ್ಬೇಕಾಗ್ತೈತೇನ್ರಿ. ಈಗ ನೀರು ಕುಡಿಯೋದು ಒಂದಾಯ್ತು, ಆ ನಂತರ ಅದಕ್ಕೆ ಮೈ ಮೇಲೆ ಚಿಮ್ಕಿಸ್ಬೇಕು, ಮೈ ತೊಳಿಬೇಕು, ತಂಪಲ್ಲಿ ಮಲಗುವಂಗ್ ಮಾಡಬೇಕು, ಒಂದು ಕೊಟ್ಟದು ಕೂಡ ನೆರಳಲ್ಲಿ ಇರಬೇಕು, ಹಂಗೇನಾದ್ರು ಅವಶ್ಯವಾಗಿ ಸರ್. ಈಗ ಬಿಸಿಲಿನ ತಾಪ ಕಡಿಮೆ ಆಗಬೇಕು ಅಂದ್ರೆ ನಾವು ಮನುಷ್ಯರಾದವರು ಕೂಡ ಒಂಬಿಟ್ಟು ಎರಡು ಸಾರಿ ಸ್ನಾನ ಮಾಡ್ತೀವಿ, ನಾವು ಮೈ ತಂಪಾಗಿಸಿಕೊಳ್ಳಕ್ ಏನ್ ಬೇಕು ಅದೆಲ್ಲಾ ವ್ಯವಸ್ಥೆ ನಾವು ಮಾಡ್ಕೊಂತೀವಿ. ಪಾಪ ದನಗಳು, ನೀವು ಮೊದಲೇ ಪ್ರಾರಂಭಕ್ಕೆ ಹೇಳಿದ್ರಲ್ಲ, ಹಂಗೆ ಬಾಯಿಲ್ಲದ ಪ್ರಾಣಿಗಳು, ಅವು ಹೇಳ್ಕೊಳ್ಳದೆ ಹೋದ್ರು ಅವು ಚಟ್ಪಟಿಸ್ತಿರ್ತವೆ. ನಿಜವಾದ ಪಶುಪಾಲಕನಿಗೆ ತನ್ನ ದನಗಳು ಒದ್ದಾಡೋದು ಅಥವಾ ತ್ರಾಸ ಮಾಡ್ಕೊಳ್ಳೋದನ್ನ ನೋಡಿ ಗುರುತಿಡಿಯುವಂತ ಶಕ್ತಿ ಇದ್ದೇ ಇರ್ತೈತೇನ್ರಿ. ಅವರು ಲಕ್ಷ ಕೊಡ್ಬೇಕು, ಲಕ್ಷ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ಬಿಸಿಲಿನ ತಾಪ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕಾಗಿ ದನಗಳಿಗೆ, ಆಕಳಿಗೆ ಆಗಲಿ ಎತ್ತಿಗೆ ಆಗಲಿ, ವಿಶೇಷವಾಗಿ ಎಮ್ಮೆಗಳಿಗೆ, ಯಾಕಂದ್ರೆ ಎಮ್ಮೆ ಬಣ್ಣ ಒಂದಿಷ್ಟು ಕಪ್ಪು ಬಣ್ಣ ಇರೋದ್ರಿಂದ ಬಿಸಿಲನ್ನ ತಡ್ಕೊಳ್ಳೋ ಶಕ್ತಿ ಅದು ಕಡಿಮೆ ಇರೋದ್ರಿಂದ ಅವುಗಳಿಗೆ ನೀರಿನ ಸ್ನಾನ, ನಾವು ತಣ್ಣೀರಿನ ಸ್ನಾನ ಮಾಡಿಸ್ಲೇಬೇಕು. ಆದ್ರೆ ಬ್ಯಾಸಿಗೆ ಒಳಗೆ ನೀರು ಕಮ್ಮಿ ಅನ್ನೋದೇ ಒಂದು ಕಂಪ್ಲೇಂಟ್ ಇರ್ತದೆ, ಹೆಚ್ಚು ಕಮ್ಮಿ. ಆದಾಗ್ಯೂ ಒಂದು ಕೊಳ ಮಾಡಿಸಿ ಅಥವಾ ಒಂದು ಪಾಂಡ್ ಅಂತ ಏನಂತ ಹೇಳ್ತೀವಲ್ಲ ತೊಟ್ಟಿ, ಅಂಥದ್ರೊಳಗೆ ವ್ಯವಸ್ಥಿತವಾಗಿ ಶುದ್ಧ ನೀರನ್ನ ನಾವು ಅವಕ್ಕೆ ಸ್ನಾನ ಮಾಡಿಸಿ ಅನುಕೂಲ ಮಾಡಿಕೊಂಡ್ರೆ ಒಳ್ಳೇದು. ಈ ನೀರು ಚಿಮ್ಕಿಸೋದು ಎಲ್ಲಿ ನೀರಾವರಿ ಸೌಲಭ್ಯ ಇದೆಯೋ ಅವರು ಈ ಪಂಪ್ ಸೆಟ್ ಮುಖಾಂತರ, ಸ್ಪ್ರೇಯರ್ ಮುಖಾಂತರ ನೀರನ್ನ ಸಿಂಪಡಿಸಬಹುದು ಮೈ ಮೇಲೆ. ಆಮೇಲೆ ಈಗ ನಾನು ಹಳ್ಳಿಯೊಳಗೆ ನೋಡಿದ್ದು ಹೇಳ್ತೀನಿ ರೀ ರಮಣಿ ಸಾಹೇಬ್ರೆ, ಅಲ್ಲಿ ಏನಾಗ್ತೈತಿ ಅಂದ್ರೆ ಎಮ್ಮೆಗಳು ಹೊರಗಡೆ ಮೇಯ್ಕೊಂಡು ವಾಪಸ್ ಬರಬೇಕಾದ್ರೆ ಎಲ್ಲಾದ್ರೂ ನೀರು ಕಂಡು ಅಂದ್ರೆ ಅದು ಕೊಳಚೆ ನೀರಾದ್ರೂ ಅಡ್ಡಿಲ್ಲ, ಹೋಗಿ ಅದ್ರ ಬಿದ್ದು ಬಿಡ್ತಾವೇನ್ರಿ. ಹಳ್ಳಿ ಎಬ್ಬಿಸ್ಕೊಂಡ್ಬರ್ಬೇಕು ಅಂದ್ರೆ ಬಹಳ ಕಷ್ಟ ಆಗೈತಿ, ಯಾಕಂದ್ರೆ ಅವಕ್ಕೆ ತಂಪು ಹವ ಅಂದ್ರೆ ಮೈಯನ ಒಂದು ಉಷ್ಣಾಂಶ ಅದು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕಾಗಿ ಅವು ಬಿಸಿಲಿನ ತಾಪ ಕಡಿಮೆ ಮಾಡಿಕೊಳ್ಳೋ ಸಲುವಾಗಿ ನೀರಿಗೆ ಬೀಳ್ತಿರ್ತವೆ. ಸೊ ಇದು ಸಹಿತ ಬಹಳ ಮುಖ್ಯವಾದಂತಹ ಅಂಶ, ಇದರಿಂದ ಆರೋಗ್ಯ ಸ್ವಲ್ಪ ನಿಯಂತ್ರಣ ಏನು ಹತೋಟಿಯಲ್ಲಿ ಉಳ್ಕೊಂತದೆ, ಯಾವುದೇ ರೀತಿ ಕೆಡಲ್ದಂಗ ಅದು ನೋಡ್ಕೊಂತದೆ. ಈ ನೀರಿನ ಪ್ರಯೋಗ ನಾವು ಮಾಡ್ಕೊಂತಾನೆ ಇರಬೇಕಾಗ್ತದೆ. ದನಕ್ಕಾಗಿ ಕೆಲವೊಂದಿಷ್ಟು ಕೆರೆಗಳು ಇರ್ತವೆ, ಅದು ಅಲ್ಲಿ ಹೋಗಿ ಈಜಾಡ್ಲಿ ನೀರು ಕುಡಿಲಿ ಅನ್ನೋಂತೇಳಿ ಮಾಡಿಬಿಟ್ಟಿರ್ತಾರೆ ಎಷ್ಟೋ ಸರಿ, ಅಲ್ಲಿ ಈಜಾಡಕ್ ಬಿಡುದು ಒಳ್ಳೇದಂತ. ಅವಶ್ಯವಾಗಿರಿ. ಆದ್ರೆ ಈಗ ನಾವೇನು ಇಲ್ಲಿ ಕೆಲವೊಬ್ರು ಹೇಳ್ತಾರೆ, ಇಲ್ರಿ ದನಕ್ಕೆ ಈಜಾಡೋದು ಯಾರು ಕಲಿಸ್ತಾರ್ರಿ, ಹೆಂಗ್ ಬಿಡ್ಬೇಕ್ರಿ, ಅವಕ್ಕೆ ಏನಾರಾದ್ರೂ ಮುಳುಗಿದ್ರೆ ಹೆಂಗ್ರಿ. ಹಂಗೇನಿಲ್ಲ, ಈ ಪ್ರಾಣಿಗಳು ನಿಸರ್ಗದತ್ತವಾಗಿ ಅವಕ್ಕೆ ಆ ಶಕ್ತಿ ಬಂದದೆ. ಎಂಥ ನೀರಲ್ಲಿ, ಹೊಳೆಯಲ್ಲಿ, ನದಿಯಲ್ಲಿ ಬಿಟ್ಟರೂ ಸಹಿತ ಅವು ತೇಲ್ಕೊಂಡು ಈಜಾಡಿಕೊಂಡು ಬರುವಂತ ಒಂದು ಅದಮ್ಯ ಸಾಮರ್ಥ್ಯ ಅವಕ್ಕೆ ಇರುವುದರಿಂದ, ಈ ಕೆರೆಗಳಲ್ಲಿ ಅದನ್ನ ಮನುಷ್ಯರು ಬಳಸದೇ ಹೋಗಿದ್ರೆ, ಈಗ ನೀರು ನೀವು ಹೇಳಿದ್ರಿ ಕೆರೆಯಾಗಿ ನೀರು ಇರ್ತೈತ್ರಿ, ಅದರ ಎಮ್ಮೆ ಬಿಡಬಹುದಲ್ಲ, ಬಿಡಬಹುದು. ಆದ್ರೆ ಆ ನೀರನ್ನ ಸಾರ್ವಜನಿಕರು ಅಥವಾ ಮನುಷ್ಯರು ಬಳಸಿದ್ರೆ ಅವರ ಆರೋಗ್ಯಕ್ಕೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ ಈ ಸಾರ್ವಜನಿಕ ಕೆರೆಗಳನ್ನ ನಾವು ಬಳಸಬಾರದು ಅಂತ ಹೇಳ್ತೀವೇನ್ರಿ. ಅಂದ್ರೆ ಕುಡಿಯುವ ನೀರಿನ ಕೆರೆಯಲ್ಲಿ ಬಿಡಬಾರದು. ಆದ್ರೆ ನೀರಾವರಿ ಸೌಲಭ್ಯ ಇದ್ದಲ್ಲಿ ಪಂಪ್ ಸೆಟ್ ಇರ್ತದೆ, ಮೋಟರ್ ಇರ್ತದೆ, ಬೇಕಾದಂಗ ಅಲ್ಲಿ ನೀರಿನ ಸೌಲಭ್ಯ ಇದ್ದಲ್ಲಿ ಒಂದ್ ಕಡೆ ತೊಟ್ಟಿ ಅಥವಾ ಹೊಂಡದಂತದ್ ಕಟ್ಟಿ ಅಲ್ಲಿ ನಾವು ಸ್ನಾನ ಮಾಡಿಸಬಹುದು. ಈಗಾಗಲೇ ಬಹಳಷ್ಟು ಹೈನುಗಾರರು ಇದನ್ನು ಪ್ರಯೋಗ ಮಾಡ್ಯಾರ ಮತ್ತು ಯಶಸ್ವಿನೂ ಆಗ್ಯಾರೇನ್ರಿ. ಇನ್ನೊಂದು ಪ್ರಮುಖವಾದ ಸಮಸ್ಯೆ ಬೇಸಿಗೆಯೊಳಗೆ ಬರುದು ಅಂದ್ರೆ ಆಹಾರದ ನಿರ್ವಹಣೆ. ಆಹಾರ ನಿರ್ವಹಣೆ ಅಂತ ಹೇಳಿದ್ರೆ ನಮ್ಗೆ ಅವಾಗ ಹಸಿ ಮೇವು ಇರಲ್ಲ ಅನ್ನುವಂಥದ್ದು, ಮತ್ತೆ ಎಷ್ಟೋ ಜನ ನಿರ್ಲಕ್ಷ್ಯ ಮಾಡಿರ್ತಾರೆ. ನಮಗೆ ಬೇಸಿಗೆ ಮೇವು ಸಂಗ್ರಹಿಸಿಡಬೇಕು, ಕೊಡಬೇಕು, ಮತ್ತೆ ಅದನ್ನು ಫಲವತ್ತತೆಗೊಳಿಸಬೇಕು, ಇಂಥವೆಲ್ಲ ಏನ್ ಮಾಡಬಹುದಿಲ್ಲ. ಖಂಡಿತವಾಗಲು ನಮ್ಮ ಹೈನುಗಾರರಿಗೆ ನಾ ಮತ್ತೊಮ್ಮೆ ನೆನಪು ಮಾಡಿಕೊಡುವಂತಹ ಒಂದೇ ಒಂದು ಮಾತು ಅಂದ್ರೆ, ಇಡೀ ಆದಾಯ ವೆಚ್ಚ ಅಂದ್ರೆ ಖರ್ಚು ವೆಚ್ಚದ ಒಂದು ಲೆಕ್ಕ ಹಾಕಿ ತೆಗೆದ್ರೆ ಹೈನುಗಾರಿಕೆ ಮಾಡೋರಿಗೆ 60%+ ಖರ್ಚು ಬರೀ ಆಹಾರಕ್ಕನೆ ಹೋಗ್ತದೆ. ಅಷ್ಟು ಬೇಕೇ ಬೇಕು ದನಗಳಿಗೆ, ಅಷ್ಟು ಆಹಾರ ಬೇಕೇ ಬೇಕು. ಅವಾಗ ನಮ್ಮ ಎಷ್ಟು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅಷ್ಟೊಂದು ಹಾಲು ನಮಗೆ ಸಿಕ್ಕತೈತಿ. ಆದ್ರೆ ಬ್ಯಾಸಗಿ ಒಳಗೆ ತಾವು ಹೇಳ್ದಂಗೆ ಒಣಭೂಮಿ ಪ್ರದೇಶ ನಮ್ಮಲ್ಲಿ ಜಾಸ್ತಿ ಅದಾವೆ, ಹಿಂಗಾಗಿ ಹಸಿರು ಸಿಗುವ ಸಂಭವ ಬಹಳ ಕಡಿಮೆ. ಎಲ್ಲಿ ನೀರಾವರಿ ಇದೆಯೋ ಕೆಲವು ಮಟ್ಟಿಗೆ ಕೆಲವು ಹೈನುಗಾರಿಕೆ ಅದು ಸೌಲಭ್ಯ ಇರಬಹುದು. ಆದ್ರೆ ಈ ಒಣಭೂಮಿ ಅವರಿಗೆ ಸಿಗುವುದು ಬರೀ ಒಣಮೀವು ಮಾತ್ರ, ಅಂದ್ರೆ ಕಡ್ಡ ಅಂತ ಹೇಳ್ತೀವಿ ನೋಡ್ರಿ ಹಂಗ, ಅಥವಾ ಒಣಗಿಸಿಟ್ಟಂತ ಜೋಳದ ದಂಟಾಗ್ಲಿ ಭತ್ತದ ಹುಲ್ಲಾಗ್ಲಿ ಈ ತರದ್ದು ಸಿಕ್ತಿರ್ತಾವ. ಇದರೊಳಗೆ ಪೌಷ್ಟಿಕಾಂಶ ಅಷ್ಟೊಂದು ಒಳ್ಳೆ ಪ್ರಮಾಣದೊಳಗೆ ಅದರ ಉತ್ತಮ ಪ್ರಮಾಣದೊಳಗೆ ಇರೋದಿಲ್ಲ. ದನಗಳಿಗೆ ಮೊದಲೇ ಬ್ಯಾಸಗಿ ತಾಪ, ಬಿಸಿಲಿನ ತಾಪ, ಅದಕ್ಕೆ ನಾವು ಎಷ್ಟೇ ನೆರಳು ಮಾಡಿಕೊಡ್ತೀವಿ, ಎಷ್ಟೇ ಛತ್ತು ಒದಗಿಸ್ತೀವಿ ಅಂದ್ರೂ ಕೂಡ ಹವೇ ಅಂದ್ರೆ ಉಗಿಯ ರೀತಿ ಒಂದು ಗಾಳಿ ಬೀಸುವುದರಿಂದ ಅವಕ್ಕೆ ಒಂದು ಮನಿ ಒತ್ತಡದೊಳಗೆ ನಾವು ಆಗಿರ್ತಾವೇನ್ರಿ. ಅಂತ ಹೊತ್ತಿನಾಗ ನಾವು ಕೊಡುವಂತ ಆಹಾರ ರುಚಿಕರವಾಗಿರ್ಬೇಕು. ಅಂದ್ರೆ ಈ ಒಣ ಮೇವು ರುಚಿ ಆಗೋ ಸಂಭವ ಇಲ್ಲ, ತಮಗೂ ಗೊತ್ತದೆ. ಇಂತಹ ಹೊತ್ತಿನಾಗ ಏನ್ ಮಾಡ್ಬೇಕು, ನಾವು ಅದನ್ನ ರುಚಿಕರ ಮಾಡಿ ಮೊದಲೇದಾಗಿ, ಎರಡನೇದ್ದು ಅದು ಅಷ್ಟೊಂದು ಪೌಷ್ಟಿಕ ಇಲ್ಲ ಅಂತ ನಾ ಹೇಳಿದೆ. ಅದನ್ನ ಪೌಷ್ಟೀಕರಿಸಿ ಅಂದ್ರೆ ಅದ್ರಾಗಿರುವಂತ ಒಂದು ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ನಾವು ಅದನ್ನ ಆಹಾರ ಕೊಡ್ಬೇಕಾಗ್ತೈತಿ. ಇರುವಂತ ಒಣ ಮೇವನ್ನ ನಾವು ಏನು ರುಚಿಕರ ಮಾಡೋದು ಹೇಗಪ್ಪ ಅಂತಂದ್ರೆ, ಏನ್ ಬೇಡ ಮನೆಯಾಗಿರುವ ಒಂದು ಅಡಿಗೆ ಮನೆಯೊಳಗೆ ಉಪ್ಪು ಬಳಸ್ತೀವಿ ನಾವೆಲ್ಲರೂ. ಸ್ವಲ್ಪ ಆಹಾರ ಕೊಡೋದಕ್ಕಿಂತ ಮೊದಲು ಒಂದು ಚಿಟಿಗೆಯಷ್ಟು ಉಪ್ಪನ್ನ ಒಂದು ಚಿರಿಗೆ ನೀರ ಕಾಲಿಸಿ ಚಿಮುಕ್ ಹೊಡೆದು ಸ್ವಲ್ಪ ಉಪ್ಪು ಆದ್ರೆ ಒಂದಿಟ್ಟು ದನಗಳು ಜಾಸ್ತಿ ತಿನ್ನಬಹುದು. ಇದು ಸ್ವಲ್ಪ ಉಪಯೋಗಿಸ್ಬೇಕು, ಉಪ್ಪು ಮತ್ತೆ ಜಾಸ್ತಿನೂ ಬಳಸಬಾರದು. ಆತು ಮನೆಯಲ್ಲಿ ಬೆಲ್ಲ ಇದ್ದೇ ಇರ್ತೈತಿ, ಆ ಬೆಲ್ಲದ ನೀರು ಮಾಡಿ, ಕೆಲವರು ಕಾಕಂಬಿ ಅಂತ ಹೇಳ್ತಾರೆ, ಆದ್ರೆ ಕೆಲವೊಂದು ಕಾಯ್ದೆಗಳಿಗೆ ಅನುಗುಣವಾಗಿ ಎಲ್ರಿಗೂ ಕಾಕಂಬಿ ಸಿಗೋದಿಲ್ಲ. ಅದಕ್ಕೆ ಮನೆಯಾಗ ಸಿಗೋ ಬೆಲ್ಲನ ಕರಗಿಸಿ ಬೆಲ್ಲದ ನೀರು ಮಾಡಿ ಅದನ್ನ ಚಿಮುಕ್ ಹೊಡೆದು ಒಂದು ಅರ್ಧ ಗಂಟೆ ಬಿಟ್ಟು ಆ ಒಣ ಮೇವನ್ನ ತುಂಡು ಮಾಡಿ ಇಟ್ಕೊಂಡಿರ್ಬೇಕು. ಅದ್ರ ಮೇಲೆ ನೀರು ಹೊಡೆದು ಚಿಮುಕ್ ಹೊಡೆದ ನೀರನ್ನ ಅದಕ್ಕೆ ಸಿಡಿಸಿದ ಮೇಲೆ ಆ ಮೇವನ್ನ ತಿನ್ನಿಸ್ಬೇಕೇನ್ರಿ. ಅವಾಗ ಇದು ರುಚಿಕರ ಆಯ್ತು. ಇದನ್ನ ಈ ರೀತಿ ರುಚಿಕರ ಮಾಡಿದಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ತಿಂತಾವೇನ್ರಿ. ಆಮೇಲೆ ಅಲ್ಪ ಸ್ವಲ್ಪ ಎಲ್ಲಾದ್ರೂ ಹಸಿರು ಹುಲ್ಲು ಅಥವಾ ಮೇವು ಸಿಕ್ಕರೆ ಒಂದ್ ಸ್ವಲ್ಪ ಸಂಗ್ರಹಿಸಿ ಅದ್ರ ಮಧ್ಯ ಮಧ್ಯೆ ಸೇರಿಸಿ ಕೊಡೋದ್ರಿಂದ ಅದಕ್ಕೆ ತಿನ್ನಕ ಅಪೇಕ್ಷೆ ಹೆಚ್ಚಾಗ್ತೈತಿ. ಆದ್ರೆ ತಿಂದದ್ದು ಶಕ್ತಿ ಬರ್ಬೇಕಲ್ಲ, ತಿಂದದ್ದು ಪೌಷ್ಟಿಕರ ಆದಾಗ ಮಾತ್ರ ಅದಕ್ಕೆ ಬೇಕಾದಂತ ಅಗತ್ಯವಿರುವಂತ ಎಲ್ಲ ಪೋಷಕಾಂಶಗಳು ಸಿಗ್ತವೆ, ಶಕ್ತಿ ಬರ್ತೈತಿ. ಅದರ ಸಲುವಾಗಿ ಪೌಷ್ಟೀಕರಣ ಮಾಡಬೇಕು ಅಂದ್ರೆ ಸಾಕಷ್ಟು ಪದ್ಧತಿಗಳನ್ನ ವೈಜ್ಞಾನಿಕವಾಗಿ ಹೇಳ್ತವೆ. ಆದ್ರೆ ಅಲ್ಲಿ ಒಂದು ಸೂಕ್ಷ್ಮತೆ ಏನದೆ ಅಂದ್ರೆ ಈಗ ಯೂರಿಯಾ ಬಳಸರಿ ಅಂತ ಒಂದು ಐತಿ ಕರೆ. ಆದ್ರೆ ಪ್ರಾಯೋಗಿಕವಾಗಿ ಇತ್ತೀಚೆಗೆ ಒಂದು ಅನುಭವದ ಮೇಲೆ ಹೇಳಬೇಕು ಅಂದ್ರೆ ರೈತರಿಗೆ ನಾವು ಹೇಳ್ತೀವಿ 1-2 ದಾಟಬೇಡ್ರಿಪ್ಪ ಅಂದ್ರೆ ಎಷ್ಟು ಬಳಸಬೇಕು ಅನ್ನೋದ್ರ ಕಡೆ ನಾವು ಎಷ್ಟೇ ಇದನ್ನ ಹೇಳಿದ್ರು ಅವರು ಅಂದಾಜು ಲೆಕ್ಕದೊಳಗೆ ಬಳಸಕ್ ಪ್ರಾರಂಭ ಮಾಡ್ತಾರೆ. ಒಂದು ಬಕೀಟ್ಗೆ ಒಂದು ಬಗಸಿ ಈ ತರ ಒಂದು ಅಂದಾಜು ಮಾಡ್ತಾರೆ. ಇದು ತಪ್ಪು. ಯಾಕಂದ್ರೆ ಯೂರಿಯಾ ಅನ್ನೋದು ಕೆಟ್ಟ ವಿಷ ಗೊತ್ತದೆ, ರಾಸಾಯನಿಕ ಗೊಬ್ಬರ ಅದು ಅದು ಮೈಯೊಳಗೆ ಸೇರಿತು ಅಂದ್ರೆ ದನಗಳಿಗೆ ಪ್ರಾಣ ಹಾನಿಯಾಗುವ ಸಂಭವ ಇರ್ತದೆ. ಅದಕ್ಕೆ ನಾವು ಈಗ ಎಲ್ಲಿಗೆ ಬಂದು ನಿಂತಿದೀವಿ ಇತ್ತೀಚೆಗೆ ಪಶುವಿಜ್ಞಾನಿಗಳ ಒಂದು ವಿಚಾರ ಅಂತಂದ್ರೆ, ಯೂರಿಯಾ ಬಳಸಬೇಕಾದ್ರೆ ಪಶುವೈದ್ಯರ ಸಲಹೆ ತಗೊಂಡೇ ಬಳಸಬೇಕು, ಇಲ್ಲೋ ಅದೆಲ್ಲ ಬಿಟ್ಬಿಡ್ರಿ, ಬೇಡ ಅದನ್ನ ಬೇಡ, ಬೇರೆ ನಾವು ಮತ್ತೊಂದು ಆಲೋಚನೆ ಮಾಡೋಣ ಅನ್ನುವಂಥ ವಿಚಾರಕ್ಕೆ ಬರಕತ್ತೀವೇನ್ರಿ. ಆಮೇಲೆ ಇನ್ನೊಂದು, ಹಸಿರ ಮೇವು ಇರುವಂತಹ ಕಾಲದೊಳಗೆ ನಾವು ಏನ್ ಮಾಡ್ತೀವ್ರಿ, ಬಾಳ ಮಂದಿ ಅದನ್ನ ಸಂಗ್ರಹಿಸಿಟ್ಟೋದ ಕಡೆ ತಾವು ಹೇಳ್ದಂಗನೆ ವಿಚಾರ ಮಾಡೋದಿಲ್ಲ, ರಸಮೇವು ಮಾಡಿ ಇಟ್ಕೋಬೇಕು. ರಸಮೇವು ಅಂದ್ರೆ ಸೈಲೇಜ್. ಆ ಸೈಲೇಜ್ ಅದನ್ನ ನಾವು ಹಸಿರು ಸಿಗುವಂತ ಕಾಲದೊಳಗನೆ ಗುಂಡಿ ತೆಗೆದು ಸೈಲೇಜ್ ಪಿಟ್ಸ್ ಅಂತ ಏನ್ ಹೇಳ್ತೀವಲ್ಲ ಅದರೊಳಗೆ ಇಟ್ಟುಕೊಂಡು ಮುಚ್ಚಿ ಇಟ್ಕೊಂಡ್ರೆ ನಂತರ ಈ ಬ್ಯಾಸಗಿ ಒಳಗೆ ಮೇವು ಒಣ ಮೇವು ಕಡಿಮೆ ರುಚಿ ಇರುವಂತಹದ್ದು ಸಿಕ್ಕಾಗ ಆ ರಸಮೇವನ್ನ ತೆಗೆದು ಸ್ವಲ್ಪ ಸ್ವಲ್ಪ ಬಳಸ್ಕೊಂತ ಹೋಗ್ಬೇಕು. ಅದರಲ್ಲೂ ಒಂದು ಪ್ರಮಾಣ ಇದೆ, ರಸಮೇವು ಅಂದ್ರೆ ಇಡಿಯಾಗಿ ನಾವು ಎಲ್ಲಾ ದನಗಳಿಗೂ ಸಂಪೂರ್ಣವಾಗಿ ರಸಮೇವನ್ನು ತಿನ್ನಸಕ್ ಆಗೋದಿಲ್ಲ ಏನ್ರಿ. ಅದನ್ನ ಹೆಚ್ಚು ಕಮ್ಮಿ ಒಂದು ಸಾಮಾನ್ಯವಾದ ಡೈರಿ ಅಥವಾ ಹೈನುಗಾರಿಕೆ ಒಂದು ಪ್ರಾಣಿ ಅಥವಾ ಆಕಳ ಅಂತಂದ್ರೆ 2-3 ಅಥವಾ ಕೊನೆ ಇಲ್ದಂದ್ರೆ 4 ಮಾತ್ರ ನಾವು ಕೊಡಕ್ ಸಾಧ್ಯ ಇದೆ ಒಂದು ದಿವಸಕ್ಕೆ. ಇದು ಅದನ್ನು ಭಾಗ ಮಾಡಿ ಬೆಳಿಗ್ಗೆ 1 ಅಥವಾ ಮಧ್ಯಾಹ್ನ 2 ರಾತ್ರಿ 1 ಈ ತರ ನಾವು ಹಾಕೋಬಹುದೇನ್ರಿ. ಇದು ಒಂದ್ ಬಂತು. ಇನ್ನೂ ಒಂದು ಪೌಷ್ಟೀಕರಿಸುವಂತ ವಿಧಾನ ಹೇಳ್ತೀನಿ ನಾನು. ನಮ್ಮಲ್ಲಿ ಈ ನಿಸರ್ಗದಾಗ ಸಿಗುವಂತ ಅನೇಕ ಅಮೂಲ್ಯವಾದಂತ ವಸ್ತುಗಳನ್ನ ನಾವು ಮರಿತಾ ಇದೀವಿ. ಇದಕ್ಕೆ ವಸ್ತು ಅಂತಾನೆ ಯಾಕೆ ಕರೆದೆ, ಅಮೂಲ್ಯ ಅಂತ ಯಾಕೆ ಕರೆದೆ ಅಂದ್ರೆ, ಈಗ ನೋಡ್ರಿ, ಹುಣಸೆ ಬೀಜ, ಮಾವಿನ ಗೊಟ್ಟ, ಭತ್ತದ ಗೊಳಲು, ಈ ತರದ್ದು ಅನೇಕ ಇದಾವೆ. ಹೇಳ್ತಾ ಹೋದ್ರೆ ಒಂದು ಸೀರೀಸೇ. ಈಗ ನಮ್ಮ ಸೂಬಾಬಿಲ್ಲದ ಕಾಯಿಗಳಾಗಲಿ ತಪ್ಪಲುಗಳಾಗಲಿ ಇವೆಲ್ಲವನ್ನ ನಾವು ಏನ್ ಮಾಡ್ತೀವಿ, ಅಲಕ್ಷ್ಯ ಮಾಡಿಬಿಟ್ಟಿರ್ತೀವಿ. ಅಂಥವನ್ನ ಸಂಗ್ರಹಿಸಿಟ್ಟುಕೊಂಡು ಆಹಾರದ ಕೊರತೆ ಆಗುವಂತ ಸಂದರ್ಭದೊಳಗೆ ಅಂದ್ರೆ ಈ ಬ್ಯಾಸಗಿ ಒಳಗೆ ವಿಶೇಷವಾಗಿ ನಾವು ಅವನ್ನ ಆಹಾರ ಮಿಶ್ರಣದೊಳಗೆ ಸೇರಿಸ್ತಾ ಹೋದ್ರೆ ನಮ್ಮ ಒಂದು ಖರ್ಚುನು ಕಡಿಮೆ ಆಗ್ತೈತಿ, ಆಮೇಲೆ ಆ ದನಗಳಿಗೆ ಅದು ರುಚಿನೂ ಆಗ್ತೈತಿ. ಹೆಂಗಪ್ಪ ಒಟ್ಟು ಬ್ಯಾಸಗಿ ದಾಟಿದ್ರೆ ಸಾಕು ಮತ್ತೆ ಮುಂದೆ ಮಳೆಗಾಲ ಚಲೋ ಆಗತ್ತೆ ಅನ್ನುವಂತ ಹಂತಕ್ಕೆ ನಾವು ಬಂದೇ ಬರ್ತೀವಿ. ಆದ್ರೆ ನಮ್ಮ ರೈತರು ಮೊದಲಿನಷ್ಟೇ ಹಾಲನ್ನ ನಿರೀಕ್ಷೆ ಮಾಡೋದು ಅಷ್ಟು ಸಮಂಜಸ ಅನ್ಸೋದಿಲ್ಲ. ಬ್ಯಾಸಗಿಯ ಒಂದು ಒತ್ತಡಕ್ಕೆ ಸ್ವಲ್ಪ ಕಡಿಮೆ ಅನ್ಸೇ ಅನ್ಸುತ್ತೆ ಯಾವತ್ತಲೂ. ಆದ್ರೆ ಅದೇನಂತ ದೊಡ್ಡ ವ್ಯತ್ಯಾಸ ಅಲ್ಲ. ಹಿಂಡಿ ತಿಂಡಿ ಇವನ್ನೆಲ್ಲ ಕೊಡೋದು, ಹಿಂಡಿ ಇವು ಸಹಿತ ಏನಾಗ್ತದ್ರಿ, ಹೈನು ಮಾಡುವಂತ ಅಥವಾ ಹೈನುಗಾರರ ಹತ್ರ ಇರುವಂತ ಆಕಳಗಳಿಗೆ ಹಿಂಡಿ ಮಿಶ್ರಣ ಅವಶ್ಯದ, ದಾಣಿ ಮಿಶ್ರಣ ಅವಶ್ಯದ. ಯಾಕಂದ್ರೆ ಶಕ್ತಿ ಕೊಡದೆ ಅದು. ಈಗ ಹಾಲು ಉತ್ಪಾದನೆ ಆಗ್ಬೇಕು ಅಂದ್ರೆ ಆಹಾರದೊಳಗೆ ಶಕ್ತಿ ಅಂಶ ಜಾಸ್ತಿ ಬೇಕಾಗ್ತೈತಿ. ಬರೀ ಒಣ ಹುಲ್ಲಿನಿಂದಾಗಲಿ ಅಥವಾ ಸ್ವಲ್ಪ ರುಚಿ ಮಾಡಿದ ಹುಲ್ಲಿನಿಂದಾಗಲಿ ಅಥವಾ ಒಣ ಮೇವಿನಿಂದಾಗಲಿ ಅದಕ್ಕೆ ಶಕ್ತಿ ಬರ್ತಿರೋದಿಲ್ಲ. ಹಿಂಡಿ ಕೊಡೋ ಹೊತ್ತಿನಾಗೂ ಕೂಡ ಆ ಹಾಲು ಎಷ್ಟು ಕೊಡ್ತದೋ ಅಂದ್ರೆ ಆಕಳ ಈಗ ಕೆಲವೊಂದು ಪ್ರಾರಂಭಕನ ಈದ್ 2 ತಿಂಗಳಾಗಿರ್ಬಹುದು ಅಥವಾ 3 ತಿಂಗಳ, 6 ತಿಂಗಳ, 9 ತಿಂಗಳ ಈ ತರ ಇರ್ತವೆ. ಅವು ಹಾಲು ಎಷ್ಟು ಕೊಡ್ತವೋ ಅದನ್ನ ನೋಡ್ಕೊಂಡು ಸುಮಾರಾಗಿ 3 ಲೀಟರ್ ಹಾಲು ಕೊಡ್ತಿದ್ರೆ ಮೊದಲು ಅದರ ದೇಹದ ನಿರ್ವಹಣೆಗೆ ನಾವು 1-1.5 ಕಿಲೋ ಹಿಂಡಿ ಮಿಶ್ರಣ ಕೊಡಬೇಕು. ಆಮೇಲೆ ಪ್ರತಿ 3 ಲೀಟರ್ ಹಾಲಿಗೆ 1 ಕಿಲೋದಷ್ಟು ಈ ಹಿಂಡಿ ಮಿಶ್ರಣವನ್ನು ಅದಕ್ಕೆ ನಾವು ಸೇರಿಸಬೇಕು. ಅಂದ್ರೆ ಲೆಕ್ಕ ಹಾಕೋಬಹುದು ನಾವು, 10 ಲೀಟರ್ ಕೊಡ್ತಿದ್ರೆ ಇಷ್ಟು ಕೊಡಬೇಕು, 15 ಆದ್ರೆ ಇಷ್ಟು ಕೊಡಬೇಕು ಅಂತ ಹಿಂಗೆ ಲೆಕ್ಕ ಮಾಡ್ಕೋಬೇಕು. ಇಲ್ಲಿ ಒಂದು ಮಾತು ನೆನಪಿಡಬೇಕು, ನಾವು ಹಸಿರು ಮೇವಿಗೆ ಸರಿಸಮನಾಗಿನೇ ಎಲ್ಲ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟಕರ. ಯಾಕಂದ್ರೆ ಒಣ ಮೇವಿನ ಒಂದು ಸಾಮರ್ಥ್ಯವೇ ಅಷ್ಟು ಇರೋದ್ರಿಂದ ಅದಕ್ಕಾಗಿ ನಾವು ಹಿಂಡಿ ಮಿಶ್ರಣವನ್ನ ವೇಳೆಯೊಳಗೆ ಹಾಲಿನ ಒಂದು ಇಳುವರಿ ನೋಡ್ಕೊಂಡು ನಾವು ಕೊಡಬೇಕಾಗಿ. ಈಗ ಮತ್ತೆ ಬೇಸಿಗೆ ಅಂದ ತಕ್ಷಣ ಅವು ತಮ್ಮದೇ ಆದಂತ ವಿಶೇಷವಾದಂತ ರೋಗಗಳು ಪ್ರತಿ ವರ್ಷ ಕಾಣಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಬೇಸಿಗೆಯಲ್ಲಿ ಬರ್ತಕ್ಕಂತ ರಾಸುಗಳಿಗೆ ಎಂತೆಂತ ರೋಗಗಳು ಇದು ನೋಡ್ರಿ, ನಿಸರ್ಗ ಹೆಂಗಿರ್ತೈತಿ ಅಂದ್ರೆ ಪರೀಕ್ಷೆ ಮಾಡ್ತಿರ್ತೈತ್ರಿ. ಯಾವ ಪ್ರಾಣಿ ಅಥವಾ ಯಾವ ಮನುಷ್ಯ ಎಷ್ಟು ತಾಕತ್ತಿದೆ, ಎಷ್ಟು ರೋಗ ನಿರೋಧಕ ಶಕ್ತಿ ಇದೆ ಅನ್ನೋದ್ರ ಮೇಲೆ ಈ ರೋಗ ರುಜಿನಗಳು ಬರ್ತಾವೋ ಬಿಡ್ತಾವೋ ಅನ್ನೋದು ನಿರ್ಧಾರ ಆಗ್ತವೇನ್ರಿ. ಈಗ ತಾವ್ ಹೇಳಿದ್ರಿ, ಹವಾಮಾನದೊಳಗೆ ಬದಲಾವಣೆ ಆಯ್ತು, ಬ್ಯಾಸಿಗೆ ಬಂತು, ಬಿಸಿಲಿನ ತಾಪ ಹೆಚ್ಚಾಯ್ತು, ಅದಕ್ಕಾಗಿ ದೇಹದ ಮೇಲೆ ಒಂದು ಒತ್ತಡ, ಒಂದು ರೀತಿಯ ಸ್ಟ್ರೆಸ್ ಅಂತ ಆದಾಗ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತೈತ್ರಿ. ಅದು ಮನುಷ್ಯ ಇರಬಹುದು, ದನ ಇರಬಹುದು. ಅಂತ ಹೊತ್ತಿನೊಳಗೆ ನಮ್ಮ ದನಗಳಿಗೆ, ಈ ಎಮ್ಮೆ ಆಯ್ತು, ಆಕಳುಗಳಿಗೆ ಆಯ್ತು, ಸಾಮಾನ್ಯವಾಗಿ ಬೇಸಿಗೆಯೊಳಗೆ ಕಾಡುವಂತಹದ್ದು ಮತ್ತು ಈ ಕಾಲು ಮತ್ತು ಬಾಯಿಬೇನೆ ಅನ್ನುವಂತ ಒಂದು ವೈರಸ್ ನಿಂದ ಬರುವಂತ ರೋಗ ಏನ್ರಿ. ಅದಕ್ಕಾಗಿ ನಮ್ಮ ರೈತರು ಈ ರೋಗ ಬರಲ್ದಂಗನೆ 2 ತಿಂಗಳ ಮೊದಲು, ಅಂದ್ರೆ ಬ್ಯಾಸಿಗೆ ಪ್ರಾರಂಭವಾಗಿಂತ 2-3 ತಿಂಗಳ ಮೊದಲು ಅದನ್ನ ಎಲ್ಲಾ ದನಗಳಿಗೂ ಹಾಕಿಸ್ಕೋಬೇಕು. ಅಂದ್ರೆ ಕಾಲಬೇನೆ ಮತ್ತು ಬಾಯಿಬೇನೆ ರೋಗನ ನಾವು ತಡೆಗಟ್ಟಬಹುದು. ಅದು ಬಂದ ಮೇಲೆ ನಾವು ಗೊಳ್ಳಾಡೋದು ಮಾತ್ರ ಬಹಳ ಕಷ್ಟ. ಯಾಕಂದ್ರೆ ಪಾಪ ಬಾಯಿಲದ ಪ್ರಾಣಿ, ತಾವ್ ಹೇಳಿದ್ರಲ್ಲ, ಕೆಚ್ಚಲ್ ಮೇಲೇನು ಗುಳ್ಳೆ ಹೇಳ್ತವೆ, ಕಾಲಿನ ಗೊರಸಿನ ನಡುವೆನು ಗುಳ್ಳೆ ಹೇಳ್ತವೆ, ರಸಿಕೆ ಆಡ್ತೈತಿ, ಆಮೇಲೆ ನೊಣಗಳು ಕುಂದಿರ್ತವೆ, ನೊಣಗಳು ಕುಂತ ಮೇಲೆ ಹುಳ ಬೀಳ್ತವೆ, ದನಗಳಿಗೆ ಅಸಹನೀಯ ಆಗಿಬಿಡ್ತೈತಿ. ವಿಶೇಷವಾಗಿ ನಮ್ಮದು ಏನೋ ದೇಶಿ ದನಗಳಿಗೆ ಪುಣ್ಯ, ಅವು ತಡ್ಕೊಳ್ಳೋ ಶಕ್ತಿ ಇರ್ತೈತಿ, ಆದ್ರೆ ಈ ಮಿಶ್ರ ತಳಿ ದನಗಳು ಅಂತ ಏನ್ ಹೇಳ್ತೀವಲ್ರಿ, ಜರ್ಸಿ ಆಗ್ಲಿ HF ಆಗ್ಲಿ, ಇವುಗಳು ಮಾತ್ರ ಭಯಾನಕವಾಗಿ ಸಂಕಟ ಪಡ್ತಾವೇನ್ರಿ, ಬಹಳಷ್ಟು ಸಂಕಟ ಪಡ್ತಾವೆ. ಮತ್ತೆ ನಿಮ್ಗೆ ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳ್ತೀನಿ ನಾನು. ಕಾಲು ಮತ್ತು ಬಾಯಿಬೇನೆ ಎಂಥದ್ದು ಅಂದ್ರೆ, ಕರುಗಳೊಳಗೆ 25% ಕರುಗಳು ಬ್ಯಾಸಿಗೆ ದಿನ ಒಂದೇ ಟೈಮಿಗೆ ಅಥವಾ ಹೆಚ್ಚು ಕಮ್ಮಿ ಒಂದೇ ಸಮಯದಲ್ಲಿ ಸತ್ತು ಅಂದ್ರೆ ಬೇರೆ ರೋಗ ನಾವು ಸಂಶಯನೆ ಮಾಡೋದಿಲ್ಲ, ಕಾಲು ಮತ್ತು ಬಾಯಿಬೇನೆ ಅಂತಾನೆ ಹೇಳ್ತೀವಿ ನಾವು. ಆದ್ರೆ ಇದು ಹೊರಗಿನ ನೋಟಕ್ಕೆ ಕಾಣೋದಿಲ್ಲ, ಯಾಕಂದ್ರೆ ಹೊರಗೆ ಆ ಲಕ್ಷಣಗಳು ಕಂಡು ಬರುವುದಿಲ್ಲ. ಪಶುವೈದ್ಯರಾದವರು ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಒಳಗಡೆ ಹೃದಯದ ಮೇಲೆ ಹುಲಿಯ ಪಟ್ಟಿ ಅಂತದ್ದು ಒಂದಿಷ್ಟು ಬದಲಾವಣೆಗಳಾಗಿರ್ತವೆ. ಸಾಮಾನ್ಯವಾಗಿ ಕರುಗಳಲ್ಲಿ ಇದು ಸಾವನ್ನು ಉಂಟು ಮಾಡುವಂತಹ ರೋಗ, ಅದಕ್ಕಾಗಿ ಕಾಲುಬೇನೆ ಮತ್ತು ಬಾಯಿಬೇನೆ. ಇನ್ನು ಬೇರೆದು ನೀರಿನ ಕೊರತೆಯಿಂದಾಗಿ ಬರುವಂತಹ ರೋಗ, ಬಿಸಿಲಿನ ತಾಪದಿಂದಾಗಿ ತಡ್ಕೊಳ್ಳಾರದಂತ ರೋಗಗಳು, ಅಂತ ಹೊತ್ತಿನಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಂತ ದನಗಳಿಗೆ ಬೇರೆ ಯಾವುದಾದ್ರೂ ರೋಗ ಬಂದು ಸೇರ್ಕೋಬಹುದೇನ್ರಿ? ಈ ಮಲಿ ಬ್ಯಾಸಿಗೆ ಬರಬೇಕಾದಾಗ ದನಗಳನ್ನ ಹೊರಗೆ ಬಿಡ್ತೀವಿ ಮೇಯಿಸಕ್ಕೆಲ್ಲ, ಜಂತು ಹುಳುಗಳ ಕಾಟ ಆ ವೇಳೆಯೊಳಗೆ ಹೆಚ್ಚಾಗುವಂತ ಸಂಭವ ಇರ್ತೈತ್ರಿ. ಯಾಕಂದ್ರೆ ಹೊರಗಡೆ ಹೋದಂತ ದನಗಳು ಹುಲ್ಲು, ಸಣ್ಣದ ಚಿಗುರು ಹುಲ್ಲಾಗ್ಲಿ, ಯಾವುದೋ ಒಂದು ಸಿಕ್ತು ಬಿಡುವಂತ ಮೇವು ತಿನ್ಕೊಂತ ಹೊಂಟಾಗ ಈ ಜಂತುಹುಳುಗಳ ತತ್ತಿ ಅಥವಾ ಮೊಟ್ಟೆ ತಿಂದು ಅವುಗಳ ಬಾಧೆಗೆ ಒಳಗಾಗ್ತಿರ್ತವೇನ್ರಿ? ಅದಕ್ಕೆ ಅವು ಸೂಕ್ತ ಔಷಧೋಪಚಾರನ ಪಶುವೈದ್ಯರಿಂದ ಕೇಳಿ ಕೊಡಿಸ್ಬೇಕು. ಈ ಜಂತು ನಾಶಕವನ್ನ ನಿಯಮಿತವಾಗಿ ವರ್ಷದಲ್ಲಿ 1 ಸಲ 2 ಸಲ ಹಿಂಗೆ ಕೊಡಬೇಕಾ? ಹೌದ್ರಿ. ಇಲ್ಲಿ ಏನದೆ, ಬಹಳ ಮಂದಿಗೆ ಒಂದು ಕಲ್ಪನಾ ಅದೇ, ಗರ್ಭಸ್ಥ ಆಕಳು ಅಥವಾ ಎಮ್ಮೆಗೂ ನಾವು ಜಂತುನಾಶಕ ಔಷಧಿ ಕುಡಿಸ್ರಿ ಅಂತ ಹೇಳ್ತೀವಿ ನಾವು. ಏ ಅದಕ್ಕೆ ಯಾಕೆ ಬೇಕ್ರಿ, ಅದು ದೊಡ್ಡದೈತಲ್ಲ ಅಂತಾರವ್ರು. ಹಂಗಲ್ಲ, ಅಪ್ಪಿ ತಪ್ಪಿ ಅದಕ್ಕೆ ಏನಾದರೂ ಆ ಹುಳುಗಳ ಬಾಧೆ ಇದ್ರೆ ಅದು ಮುಂದೆ ಹೊಟ್ಟೆಯಲ್ಲಿರುವ, ಅಂದ್ರೆ ನಾವು ಹೊಟ್ಟೆ ಅಂತ ಸಾಮಾನ್ಯವಾಗಿ ಬಳಸ್ತೀವಿ, ಗರ್ಭದಲ್ಲಿ ಇರುವಂತಹ ಕರುವಿಗೂ ಅದನ್ನ ದಾಟಿಸುವಂತದ್ದು ಒಂದು ಸಂಭವ ಇರ್ತೈತೇನ್ರಿ. ಹಿಂಗಾಗಿ ಕೆಲವು ಕರುಗಳು ಹುಟ್ಟುತ್ತಲೇನೆ ಜಂತು ಹುಳುವಿನ ಬಾಧೆಯಿಂದನೂ ನರಳುತ್ತಿರ್ತಾವ, ಅದನ್ನು ನಾವು ನೋಡಿದ್ವೇನ್ರಿ. ಆದ್ರೆ 1 ತಿಂಗಳ ಒಳಗಾಗಿ 10 ದಿನದಾಗ ನಾವು ಮೊದಲು ಔಷಧಿ ಕೊಡಿಸ್ತೀವಿ, ಜಂತುನಾಶಕ ಔಷಧಿ ಕೊಡಿಸಲೇಬೇಕ್ರಿ ಕರುಗಳಿಗೆ. ಆನಂತರ 1 ತಿಂಗಳ ಅಂತರದಾಗ, ಆಮೇಲೆ 3 ತಿಂಗಳ. ಯಾಕೆ ಇದನ್ನ ಹಂಗ ಪದೇ ಪದೇ ಕುಡಿಸ್ಬೇಕು ಅಂತಂದ್ರೆ, ಕರುಗಳು ಸಾಮಾನ್ಯವಾಗಿ ಅಲ್ಲಿ ಇಲ್ಲಿ ಮೂಸಿ ನೋಡೋ ಚಟ, ನೆಕ್ಕೋ ಚಟ, ಆಮೇಲೆ ಎಲ್ಲಿ ಬೇಕಲ್ಲೇ ಏನಾದರೂ ತಿನ್ನೋ ಚಟ ಇದ್ದೇ ಇರ್ತದೆ ಕರು ಇದ್ದಾಗ. ಅಂತ ಹೊತ್ತಿನೊಳಗೆ ಈ ಜಂತು ಹುಳುಗಳ ಒಂದು ತತ್ತಿ ಆಗ್ಲಿ ಮೊಟ್ಟೆ ಆಗ್ಲಿ ಆ ತರದ ಅದರ ಸಂಪರ್ಕಕ್ಕೆ ಬಂದ್ರೆ ಅದು ಪದೇ ಪದೇ ಬರ್ತವೆ. ದೊಡ್ಡ ಆದ್ಮೇಲೆ ಅಂದ್ರೆ ಈಗ ಒಂದ್ಸ್ವಲ್ಪ ಮಣಕಾದ್ವು ಅಥವಾ ಹಿಂಡುವಂತವಾದ್ವು ಅಂದ್ರೆ ಕನಿಷ್ಠ ವರ್ಷಕ್ಕೆ ಒಂದ್ಸಾರಿ ಏನಾದ್ರೂ ನಾವು ಕೊಡಿಸಲೇಬೇಕು. ಯಾಕಂದ್ರೆ ನಾವು ಹೊರಗಡೆ ಬಿಡ್ತಿದ್ದಿಲ್ಲ ಅಂದ್ರೆ ಬಹುಶಃ ಈ ಸಮಸ್ಯೆ ಬರೋದಿಲ್ಲ. ಯಾವ ದನಗಳನ್ನ ನಾವು ಹೊರಗೆ ಬಿಡ್ತೀವೋ, ಯಾವ ದನಗಳು ಹೊರಗೆ ಹೋಗಿ ಮೇಯ್ಕೊಂಡು ಬರ್ತಾವೋ ಅಂತವುಗಳು ಮಾತ್ರ ಈ ಜಂತು ಋತುಗಳ ಒಂದು ಕಾಟ ಇದ್ದೇ ಇರ್ತೈತೇನ್ರಿ. ಒಂದರಿಂದ ಇನ್ನೊಂದಕ್ಕೆ ಹಬ್ಬುವಂತ ಸಂದರ್ಭ ಇರ್ತೈತೇನ್ರಿ. ಆ ಹೊತ್ತಿನೊಳಗೆ ನಾವು ಈ ಜಂತುನಾಶಕ ಔಷಧಿನ ಕೊಡಿಸಲೇಬೇಕು. ಪರೋಪಜೀವಿಗಳ ಪಾತ್ರ ಅದು ಕೂಡ ಸೊಳ್ಳೆ ಆಗಿರ್ಬೋದು, ಹೇನಾಗಿರ್ಬೋದು, ಇಂಥವು ಹೇಗೆ ಮಾಡಬಹುದು? ಇಲ್ಲಿ ನಾವು ಏನ್ ಮಾಡ್ತೀವ್ರಿ, ಬಳೆ ದೂಷಣೆ ಮಾಡ್ಬೇಕು ಅಂದ್ಕೊಳ್ಳೆ ಬರೀ ನಾವು ಬ್ಯಾಸಗಿ ತ್ರಾಸ ಐತ್ರಿ ಅಂತ ಅನ್ಕೊಂಡ್ಬಿಡ್ತೀವಿ. ಹಂಗಲ್ಲ, ಬ್ಯಾಸಗಿ ಒಂದು ಒಳ್ಳೆ ರೈತರಿಗೆ ಹೇಳಿ ಮಾಡಿಸಿದಂತ ವೇಳೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ದನಗಳ ಮೇಲಿನ ಉಣ್ಣೆ ಕಳಿಬೇಕು ಅಂದ್ರೆ ಈ ಉಣ್ಣೆ ಸಮಸ್ಯೆ ಇದು ಒಂದು ದೊಡ್ಡ ರಾಷ್ಟ್ರೀಯ ಸಮಸ್ಯೆ ಆದಂಗೆ ಆಗಿಬಿಟ್ಟಿದ್ದೀನ್ರಿ. ಅಂತ ಹೊತ್ತಿನಾಗ ಈ ಬ್ಯಾಸಗಿ ದಿನ ಬಹಳ ಒಳ್ಳೆ ದಿನ ಇರ್ತೈತಿ. ದನಗಳನ್ನ ಹೊರ ಕಟ್ಟಬಹುದು, ನಾವು ಕೊಟ್ಟಿಗೆನ ಸ್ವಚ್ಛ ಮಾಡಬಹುದು, ಕೊಟ್ಟಿಗೆನ ಆ ಉಣ್ಣೆ ನಾಶಕಗಳಿಂದ ಹಾಕಬಹುದು, ಏನು ಸಿಂಪಡಿಸಿ ಒಂದು ನಾಲ್ಕೈದು ದಿನ ದನಗಳನ್ನು ಹೊರ ಕಟ್ಟಬಹುದು, ದನಗಳ ಮೈ ಮೇಲೆ ಉಣ್ಣೆನು ಕಡಿಮೆ ಮಾಡಬಹುದು. ಇದು ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಸಕಾರಾತ್ಮಕವಾಗಿ ನಾವು ತಗೊಂಡ್ರೆ ಇದು ಒಳ್ಳೆ ಅವಧಿ ನಮಗೆ, ಅವಾಗ ಹುಷಾರಿಯಿಂದ ನಾವು ಆ ಕೆಲಸ ಮಾಡ್ಕೋಬೇಕಾಗತ್ತೇನ್ರಿ. ಆದ್ರೆ ತಾವು ಹೇಳ್ದಂಗೆ ಬೇರೆ ಬೇರೆ ಈ ರೋಗಕಾರಕ ಕೀಟಗಳು ಅಥವಾ ಕ್ರಿಮಿಗಳು ಅಂತಂದ್ರಲ್ಲ, ಅಲ್ಲಿ ಒಂದು ನನಗೆ ನೆನಪಿಗೆ ಬರ್ತೈತಿ, 3 ಡೇಸ್ ಸಿಕ್ನೆಸ್ ಅಂತ ನಾವು ಇಂಗ್ಲಿಷ್ನಾಗ ಹೇಳ್ತೀವಿ. ಅದು 3 ದಿವಸದ ಜ್ವರ ಅಂತ ಹೇಳ್ತೀವಿ. ಅದನ್ನು ಬಹಳ ಮಂದಿ ಹಳ್ಳಿಯೊಳಗೆ ಕುಂದು ಅಂತಾನು ಕರೀತಾರೆ. ಬಹುಶಃ ಅವ್ರಿಗೆ ಇದು ಇದನ್ನೇ ಅಂತಾರ ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ. ಅಲ್ಲಿ ಏನಾಗ್ತದೆ, ಸೊಳ್ಳೆಯಿಂದಲೇ ಹಬ್ಬುವಂತದ್ದು ಅಂದ್ರೆ ಕೀಟಗಳಿಂದಲೇ ಹಬ್ಬುವಂತಹ ರೋಗ ಅದು. ಕೆಲವರು ಅದಕ್ಕೆ ಆಡುಭಾಷೆಯೊಳಗೆ ದನಗಳ ಡೆಂಗಿ ಅಂತಾನು ಕರೀತಾರೆ, ಆಡುಭಾಷೆ ಅದು. ಇಲ್ಲಿ ಏನಾಗ್ತದೆ, ಅದು ಕೂಡ ವೈರಸ್ ನಿಂದ ಬರುವಂತಹ ರೋಗ ಏನ್ರಿ, ಒಂದರಿಂದ ಇನ್ನೊಂದಕ್ಕೆ ಹಬ್ಬುತ್ತೆ. ಅಂತ ಹೊತ್ತಿನೊಳಗೆ ಈ ಸೊಳ್ಳೆ ಒಂದು ಕಡದ ರೋಗ ಇರುವಂತಹ ದನದಿಂದ ಮತ್ತೊಂದಕ್ಕೆ ಕಡದಾಗಿ ರೋಗ ಬರ್ತದೆ. ಬಂದಾಗ ದನಗಳಿಗೆ ಸಿಕ್ಕಾಪಟ್ಟೆ ಜ್ವರ ಬರ್ತದೆ, 106 ಡಿಗ್ರಿ ಫ್ಯಾರನೈಟ್ ವರೆಗೂ ಬರ್ತದೆ. ಆಮೇಲೆ ದನಗಳ ಜ್ವರದ ತಾಪದಿಂದ ತಿನ್ನೋದು ಬಿಡ್ತಾವೆ, ಮೊದಲೇ ಬಿಸಿಲಿನ ತಾಪ, ಅದ್ರ ಜೊತೆಗೆ ಇದು. ಆಮೇಲೆ ಇದು ಕೀಲುಗಳ ಮೇಲೆ ಪರಿಣಾಮ ಬೀರ್ತದೆ, ದನಕ್ಕೆ ಎದ್ದು ನಿಲ್ಲಕ್ಕಾಗೋದಿಲ್ಲ. ಆಮೇಲೆ ಮಲಗಿದಲ್ಲೇ ಮಲಗಿರೋದ್ರಿಂದ ಹಿಂದಿನ ದಿನ ಅಥವಾ ಅದರ 2 ದಿನ ಹಿಂದಿನ ದಿವಸ ತಿಂದಿರುವಂತಹ ಆಹಾರ ಹೊಟ್ಟೆ ಉಬ್ಬಲಿಕ್ಕೂ ಸ್ವಲ್ಪ ಕಾರಣ ಆಗ್ತದೆ. ಬಾಯಾಗಿಂದ ಜೊಲ್ಲು ಬರ್ತಿರುತ್ತೆ, ಮೂಗನೇಗಿಂದ ಸಿಂಬಳು ಬರ್ತಿರುತ್ತೆ, ಆದ್ರೆ ಸುಮ್ಮನೆ ಸುಂದಾಗಿ ಒಂದ್ ಕಡೆ ಕುಂತಿರ್ತೈತಿ ಅಂದ್ರೆ ಒಂದ್ ಕಡೆ ನೆಲೆ ಊರಿರ್ತೈತಿ. ಅಂತ ಹೊತ್ತಿನ ನಮ್ಮ ರೈತರಿಗೆ ಏನಾಗ್ತೈತಿ, ಕುಂದಾಗೈತಿ ಅನ್ನೋದು ಗೊತ್ತಾಗ್ತೈತಿ. ಒಂದು ನಾನು ವಿನಂತಿ ಮಾಡ್ಕಂತೀನಿ ನಮ್ಮ ರೈತ ಬಾಂಧವರಿಗೆ, ಅಂತ ಹೊತ್ತಿನಾಗ ಯಾವ್ದೋ ಔಷಧಿನ, ಔಷಧಿ ಎಲ್ಲೋ ಕೆಟ್ಟವಂತ ಹೇಳೋದಿಲ್ಲ, ಆದ್ರೆ ಅದನ್ನು ಕುಡಿಸೋ ಪದ್ಧತಿ ಮಾತ್ರ ಬಹಳ ಮುಖ್ಯ. ಕೆಲವೊಂದು ಆಯುರ್ವೇದ ಔಷಧಿ ಬಳಸ್ತಾರೆ, ಅದರೊಳಗೆ ಗಿಡಮೂಲಿಕೆ ಔಷಧಿ ಬಳಸ್ತಾರೆ, ಆದ್ರೆ ಅದನ್ನು ಕೇಳಿ ತಿಳ್ಕೊಂಡು ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಕುಡಿಸ್ಬೇಕಾದಾಗ ಗೊಟ್ಟ ಕುಡಿಸುವಂತ ವಿಧಾನ ಏನೈತಲ್ಲ, ಅದನ್ನ ನಾನು ಖಂಡಿತವಾಗಿ ಖಂಡಿಸ್ತೀನಿ. ಯಾಕಂದ್ರೆ ಇಂಥ ದನಗಳಿಗೆ ಯಾವುದೇ ರೀತಿಯ ಔಷಧಿನ ಕೊಡಿಸಬಾರದು. ಅದನ್ನ ಏನೇ ಔಷಧಿ ಕೊಡ್ತೀನಿ ಅಂದರೂ ಕೂಡ ಆಸ್ಪತ್ರೆಯಿಂದ ತಂದದ್ದಾಗ್ಲಿ, ನಿಮ್ಮ ಏನು ಗಿಡಮೂಲಿಕೆ ವೈದ್ಯರಿಂದ ತಂದದ್ದಾಗ್ಲಿ, ಬೆಲ್ಲ ಅಥವಾ ಹಿಟ್ಟು ನುಚ್ಚಿನ ಕಾಲಿಸಿ ಅದನ್ನ ತಿನ್ನಿಸ್ಬೇಕೇನ್ರಿ. ತಿನ್ನಿಸೋದ್ರಿಂದ ಏನಾಗುತ್ತೆ, ಸೀದಾ ಅದು ಹೊಟ್ಟೆಯೊಳಗೆ ಹೋಗ್ತೈತಿ. ಇಲ್ಲದೆ ಹೋದ್ರೆ ಕುಡಿಸಿದಾಗ ಗೊಟ್ಟ ಎತ್ತುವಾಗ ಏನಾದರೂ ಸಮಸ್ಯೆ ಆಗಿ ಗಂಟಲಿಗೆ ಹತ್ತುವುದು ಅಂತ ನಾವೇನು ಹೇಳ್ತೀವಲ್ಲ, ಅಂದ್ರೆ ಅದು ನೆತ್ತಿಗೆ ಹತ್ತುವುದು ಅಥವಾ ಗಂಟ್ಲಿಗೆ ಹತ್ತುವುದು ಅಂತ ಹೇಳ್ತೀವಲ್ಲ, ಹಂಗಾದ್ರೆ ಅನ್ನನಾಳದಿಂದ ಜಠರಕ್ಕೆ ಹೋಗುವುದರ ಬದಲು ಶ್ವಾಸನಾಳದ ಮುಖಾಂತರ ಶ್ವಾಸಕೋಶಗಳಿಗೆ ಅಂದ್ರೆ ಪುಪ್ಸಕ್ಕೆ ಹೋಗ್ಬಿಡ್ತೈತ್ರಿ. ಒಂದು ಹೋಗಿ ಇನ್ನೊಂದು ಆಗ್ತೈತವ, ಅಂದ್ರೆ ಅವಾಗ ನಿಮೋನಿಯಾ ಕೂಡ ಬಂದದ್ದು ಉದಾಹರಣೆ ನಾವು ನೋಡಿದ್ದೀನಿ. ಹಿಂಗಾಗಿ 3 ದಿನದ ಜ್ವರಕ್ಕೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಯಾವ ಔಷಧೋಪಚಾರನೂ ಬೇಡ. ಆದರೂ ಡಾಕ್ಟರ್ ಯಾಕೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಿಮ್ಮಲ್ಲಿ ಒಬ್ರು ಯಾರಾದರೂ ಕೇಳಿದ್ರೆ ನನ್ನ ಹತ್ರ ಉತ್ತರ ಅದೇ, ಜ್ವರ ಬಂದಾಗ ಅದು ವೈರಲ್ ಫೀವರ್ ಬಂದಾಗ, ಅದು ವೈರಲ್ನಿಂದ ಬರುವಂತದ್ದು, ವೈರಸ್ನಿಂದ ಬರುವಂತಹದ್ದು, ಅವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಬೇರೆ ಬ್ಯಾಕ್ಟೀರಿಯಾಗಳು ಬೇರೆ ರೀತಿಯ ರೋಗಾಣುಗಳು ಬಂದು ಅಮರ್ಕೋಬಾರದು, ರೋಗ ತರಬಾರದು ಅನ್ನೋ ಕಾರಣಕ್ಕೆ ಆಂಟಿಬಯೋಟಿಕ್ ಅನಾಲ್ಜಿಸಿಕ್ಸ್ ಅಂತ ಕೊಡ್ತಾರೇನ್ರಿ ಇಂಜೆಕ್ಷನ್. ಅಷ್ಟು ಬಿಟ್ರೆ ಆ ರೋಗಕ್ಕೆ ಬೇರೆ ಯಾವುದು ಹೆದರ್ಬೇಕಾದ ಕಾರಣನೇ ಇಲ್ಲ. 3-4 ದಿನದೊಳಗೆ ದನ ಮತ್ತೆ ಮೊದಲನೇ ಆಗ್ತವೇನ್ರಿ. ಇದು ಕೂಡ ಬ್ಯಾಸಗಿಯೊಳಗೆ ಕಾಡುವಂತ ಒಂದು ರೋಗ. ಮುಸುರಿ ನೀರು ಕುಡಿಸ್ತಾರೆ ಎಷ್ಟೋ ಜನ, ಅದು ಒಳ್ಳೇದ? ಈಗ ಹಿಂಗೈತ್ರಿ, ಮುಸುರಿ ಅಂದ ಕೂಡಲೇನೆ ನಮ್ಮಲ್ಲಿ ಕಾಯಿಪಲ್ಲೆ ಉಳಿದಿರೋದಿರ್ಬೋದು, ಅನ್ನ ಉಳಿದಿರೋದಿರ್ಬೋದು, ಅಡಿಗೆ ಉಳಿದಿರೋದಿರ್ಬೋದು, ಚಪಾತಿ ಉಳಿದಿರೋದಿರ್ಬೋದು, ಆತರ ಆಹಾರ ಪದಾರ್ಥಗಳು ಇರುವಂತಹ ಮದುವೆ ಸಂದರ್ಭದಲ್ಲಿ ಮಾತ್ರ ನಾನು ಬಹಳ ಎಚ್ಚರಿಕೆ ವಹಿಸ್ರಿ ಅಂತ ನಾ ವಿನಂತಿ ಮಾಡ್ಕೊಂತೀನಿ ರೈತರು. ಯಾಕೆ, ಮುಸುರಿ ಅಂದ್ರೆ ಮನೆಯಾಗ ಒಬ್ಬರು ಒಂದು ಮನೆಯೊಳಗೆ ಇರುವಂತ ಮುಸುರಿ ಅಂತ ದೊಡ್ಡ ಪ್ರಮಾಣದಾಗ ಇರೋದಿಲ್ಲ, ಅದು ಅನ್ನ ಪೂರಕವಾಗಿ ಅದು ಕೆಲಸ ಮಾಡ್ತೈತಿ. ಮುಸುರಿ ಕುಡಿಸೋದು ಒಳ್ಳೇದೆ ಮನೆಯೊಳಗೆ, ಆದ್ರೆ ಮದುವೆ ಮುಂಜುವಿ ಮುಂತಾದ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ ಉಳಿದಿರೋ ಅನ್ನನ ಚಪಾತಿನ ಆತರ ತಿನ್ಸೋದ್ರಿಂದ ದನಗಳು, ಈ ದನಗಳಿಗೆ ತಮಗೆ ಗೊತ್ತಿದೆ, ರೈತ ಬಾಂಧವರಿಗೆ ಗೊತ್ತಿದೆ, ಇದೆಲ್ಲ 4 ಹೊಟ್ಟೆ ಇರ್ತವೆ. ಒಂದು ಹೊಟ್ಟೆಯೊಳಗೆ ನಾವು ಮೊದಲಿದ್ದು ಮೆಲುಕುದರ ಅಂತ ಏನ್ ಹೇಳ್ತೀವಲ್ಲ, ದೊಡ್ಡ ಗೋಣಿ ಚೀಲ ಇದ್ದಂಗೆ ಇರ್ತೈತಿ. ತಿಂದದ್ದನ್ನು ಅದೆಲ್ಲ ಅಲ್ಲಿ ಇಟ್ಕೊಂಡ ಮೇಲೆ ಅಲ್ಲಿಂದ ಗ್ಯಾಸ್ ಅಂದ್ರೆ ಹೊಟ್ಟೆ ಉಬ್ಬರ ಪ್ರಾರಂಭ ಆಗ್ತದೆ. ಆ ಹೊಟ್ಟೆ ಉಬ್ಬರ ಒಮ್ಮೆ ಪ್ರಾರಂಭ ಆಯ್ತು ಅಂದ್ರೆ ದನಗಳಿಗೆ ಉಸಿರಾಡಿಸೋದು ಕಷ್ಟ ಆಗತ್ತೆ. ಆಮೇಲೆ ಒಂದು ವೇಳೆ ಚಿಕಿತ್ಸೆ ಸಿಗದೆ ಹೋದ್ರೆ, ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಹೋದ್ರೆ 2-3 ತಾಸಿನೊಳಗೆ ನಾವು ದನವನ್ನ ಅಥವಾ ಆಕಳವನ್ನ ಕಳ್ಕೊಳ್ಳೋದು ಗ್ಯಾರಂಟಿ ಏನ್ರಿ, ಸತ್ತೋಗ್ತದೆ. ಹಿಂಗಾಗಿ ಉಳಿದಿರೋದು ಹಳಸಿರುವಂತ ಪದಾರ್ಥ ಅಂತೂ ಒಟ್ಟೆ ತಿನ್ಸಲೇಬಾರದು. ಹಳಸಿರೋ ಪದಾರ್ಥದೊಳಗೆ ಶಿಲೀಂಧ್ರಗಳು ಇರ್ತವೆ, ರೋಗಾಣುಗಳು ಇರ್ತವೆ, ಅದರಿಂದ ಮತ್ತೆ ಇನ್ನಿತರೆ ವಿಷ ಪದಾರ್ಥಗಳು ಸೇರಿ ಬೇರೆ ಬೇರೆ ಪರಿಣಾಮಗಳನ್ನು ಬೀರ್ತವೆನ್ರಿ. ಹಿಂಗಾಗಿ ನಾವು ನಮ್ಮ ರೈತರೊಳಗೆ ಕೇಳ್ಕೊಳ್ಳೋದಿಷ್ಟೇ, ಉಳಿದೈತಿ ಅನ್ಕೊಂಡು ದನಗಳ ಮೇಲೆ ಕರುಣೆ ಪ್ರೀತಿಯಿಂದ ಸಾಕಷ್ಟು ತೋಟದನ್ನು ಬದ್ನಿಕಾಯಿ ತಿನ್ನಿಸೋದಾಗ್ಲಿ, ಮನೆಯಾಗ ಉಳಿದಿರೋ ಅಡಿಗೆ ತಿನ್ನಿಸೋದಾಗ್ಲಿ ಬಹಳ ತಪ್ಪು. ತಪ್ಪು ಅಂತ ನನ್ನ ಸ್ಪಷ್ಟವಾದಂತ ಒಂದು ವಿಚಾರ ಆಯ್ತು ನೋಡ್ರಿ. ಇದು ಒಟ್ಟಾರೆ ಏನ್ ಹೇಳ್ತೀರಿ, ಬೇಸಿಗೆ ಸಂದರ್ಭದೊಳಗ ಒಂದು ಮೂಕು ಪ್ರಾಣಿಯನ್ನ ಸಮರ್ಪಕವಾಗಿ ಪ್ರೀತಿಯಿಂದ ಸಾಕ್ಬೇಕು ಅಂತ ಹೇಳಿದಾಗ ಏನೇನ್ ಮಾಡಬಹುದು? ಖಂಡಿತವಾಗಲೂ ಅವುಗೂ ಪ್ರಾಣಿಗಳು ತಾವಾಗೆ ನಮ್ಮ ಹತ್ರ ಬಂದಿಲ್ಲ. ನಮ್ಮ ರೈತರು ಇದನ್ನು ಗಮನವಿಟ್ಟು ಕೇಳಬೇಕು. ನಾವು ಮನುಷ್ಯರು ಆದಿಮಾನವರಿದ್ದಾಗ ಕಾಡಿನಿಂದ ನಾಡಿಗೆ ಬರುವ ಮುಂದೆ ಆ ಪ್ರಾಣಿಗಳನ್ನು ತಗೊಂಡು ಬಂದು ನಮ್ಮ ಸ್ವಾರ್ಥಕ್ಕಾಗಿ ಅವನ್ನು ಬಳಸ್ಕೊಂತ ಇದ್ವಿ. ಹೈನಕ್ಕಾಯಿಗರ ಆಗಲಿ, ದುಡ್ತಕ್ಕರ ಆಗಲಿ, ಉಣ್ಣೆಗಾಗಲಿ, ಚರ್ಮಕ್ಕಾಗಲಿ, ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಬಳಸ್ಕೊಂತೀವಿ. ಆದ್ರೆ ಈ ಸೃಷ್ಟಿಯೊಳಗೆ ಎಲ್ಲರಿಗೂ ಬದುಕು ಹಕ್ಕದೆ, ಎಲ್ಲರಿಗೂ ಚೆನ್ನಾಗಿ ಇರುವಂತ ಒಂದು ಸಾಧ್ಯತೆಗಳಾದವೆ. ಆದ್ರೆ ಈ ಮನುಷ್ಯ ಅನ್ನೋರು ಅಂದ್ರೆ ನಮ್ಮನ್ನು ಹಿಡ್ಕೊಂಡು ಹೇಳ್ತೀನಿ ನಾನು, ನಾವು ನಮ್ಮ ಕೈಯ ಪ್ರಾಣಿ ಸಿಕ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದರ ಪ್ರಾಣ ಹಿಂಡುವಂತದ್ದು ಅಧಿಕಾರ ನಮ್ಗೆ ಯಾರು ಕೊಟ್ಟಿಲ್ಲ. ಅದಕ್ಕೂ ಬೇಸಿಗೆಗಳಿಗೆ ತ್ರಾಸ ಆಗುತ್ತೆ. ಪಾಪ ಬಾಯಿಲ್ಲದ ಮೂಕ ಪ್ರಾಣಿ, ಅದಕ್ಕೆ ನೋವಾಗುತ್ತೆ. ಈ ಬಿಸಿಲಿನಿಂದ ಆಗೋ ತಾಪನ ನಾವು ಹೆಂಗ್ ಕಡಿಮೆ ಮಾಡಕ್ ಸಾಧ್ಯ ಅನ್ನೋದು ಬೇರೆ ಬೇರೆ ದೇಶಗಳ ವಿಚಾರ ಸಾಹೇಬ್ರು ಹೇಳ್ತೀರಿ ನಿಮ್ಗೆ. ಬೇರೆ ಕಡೆ ಎಲ್ಲ ಫ್ಯಾನ್ ಹಚ್ತಾರೆ, ಏರ್ ಕಂಡೀಷನ್ ಬೆಳಿತಾರೆ. ಈಗ ಇಸ್ರೇಲ್ ಅಂತ ದೇಶದೊಳಗೆ ಅಲ್ಲಿ ಎಂತ ಟೆಂಪರೇಚರ್, 40 ಡಿಗ್ರಿ ಸೆಂಟಿಗ್ರೇಡ್, ಅಲ್ಲಿ 40-50 ಲೀಟರ್ ಹಿಂಡು ಹಾಲು, ಏನು ಲೀಟರ್ ಹಾಲು ಹಿಂಡುವಂತ ಹೈನ ಇವತ್ತಿಗೂ ಅದೇ. ಆದ್ರೆ ಅವರೆಲ್ಲ ಏರ್ ಕಂಡೀಷನ್ ದೊಳಗೆ ಡೈರಿ ಮಾಡ್ತಾರೆ ಹೇಳಿ. ಅದು ನಮ್ಮಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ. ಎಲ್ಲ ಸಂಪವ ಜನರಿಗೆ ಅದು ಸಾಧ್ಯ ಆಗೋದೂ ಇಲ್ಲ. ಆದ್ರೆ ಇಲ್ಲಿ ನಾವು ವಿಚಾರ ಮಾಡ್ಬೇಕಾದ ನಮ್ಮ ಕೈಲಿ ಆದದ್ದೇನು? ಮೊದಲನೇದಾಗಿ ನೀರು ಕುಡಿ, ನೀರು ಸರಿಯಾಗಿ ಒದಗಿಸ್ಬೇಕು, ಆಶ್ರಯ ಒಂದು ನೆರಳು ಬರುವಂತ ಜಾಗ. ಈಗ ನೋಡ್ರಿ, ಹೊರಗಡೆ ಗಿಡಗಂಟಿ ಉಳಿದಿದ್ರೆ ಗಿಡದ ಕೆಳಗಡೆನೆ ಗಾಳಿ ಬರುವಂತ ಜಾಗದೊಳಗೆ ಕಟ್ಟಬೇಕು ಬಿಸಿಲಿದ್ದಾಗ. ಇಲ್ಲ ಈ ಕೊಟ್ಟಿಗೆ ಮೇಲೆ ತಗಡ್ ಹಾಕಿದ್ರೆ ಅದನ್ನ ತೆಗಿಬೇಕು, ಅಥವಾ ನೆರಳು ಮಾಡ್ಬೇಕು ಅನಿಸ್ತು ಅಂದ್ರೆ ಅದಕ್ಕೆ ಮೇಲ್ಗಡೆ ಒಂದಿಷ್ಟು ದಂಟಿನ ಜೋಳದ ದಂಟಾಗಲಿ, ತೆಂಗಿನ ಗರಿ ಆಗಲಿ, ಈ ತರ ಹಾಕಿ ಆ ರಕ್ಷಣೆ ಕೊಡ್ಬೇಕು ಬಿಸಿಲಿನಿಂದ. ಆಮೇಲೆ ಈ ರೋಗ ರುಜಿನಗಳಿಗೆ ಮುಂಜಾಗ್ರತಾ ಲಸಿಕೆ ಹಾಕಿಸ್ಬೇಕು. ಕಾಲು ಮತ್ತು ಬಾಯಿಬೇನೆ ಮರಿಬಾರದು, ಅದನ್ನ ಹಾಕಿಸ್ಕೊಳ್ಳೇಬೇಕು. ಆಮೇಲೆ ಈ ಆಹಾರ ಬಂದಾಗ ಹೇಳಿದ್ನಲ್ಲ, ಮೊದಲೇ ಮುಂಜಾಗ್ರತೆಯಿಂದ ಈ ಅಸಾಂಪ್ರದಾಯಿಕ ಆಹಾರ ಅಂತ ಏನ್ ಹೇಳಿದ್ವಲ್ಲ, ಗಿಡದಿಂದ ಉತ್ಪನ್ನ ಆಗುವಂತ ಕೃಷಿ ಅರಣ್ಯ ಅಂತ ಏನ್ ಹೇಳ್ತೀವಲ್ಲ, ಆ ತರ ಅವುಗಳಿಂದ ಬರುವಂತ ಉತ್ಪನ್ನಗಳನ್ನ ನಾವು ತೆಗೆದಿಟ್ಟುಕೊಂಡಿರ್ಬೇಕು. ಹಸಿರು ಸಿಗುವ ವೇಳೆಯೊಳಗೆ ಕೆಲವಷ್ಟು ಹಸಿರು ಮೇವನ್ನ ನಾವು ರಸಮೇವನ್ನಾಗಿ ಮಾಡಿಟ್ಟುಕೊಂಡಿರ್ಬೇಕು. ಆಮೇಲೆ ಈ ಜಂತುನಾಶಕ ಔಷಧಿನ ಕುಡಿಸ್ಲೇಬೇಕಾಗುತ್ತೆ ಆ ವೇಳೆಯಲ್ಲಿ. ಇವಿಷ್ಟು ಮಾಡಿದರೆ ಬಹುಶಃ ನಮಗೆ ಈ ಬೇಸಿಗೆಯನ್ನ ದಾಟಿ ಮತ್ತೆ ಮುಂಬರುವ ಮುಂಗಾರು ಮಳೆಯನ್ನ ನಾವು ಬಹಳ ಆಶಾದಾಯಕವಾಗಿ ನೋಡ್ಲಿಕ್ಕೆ ಸಾಧ್ಯ. ಎದೆಗುಂದಬಾರದು ರೈತರು. ಅವಾಗ ಸ್ವಲ್ಪ ಸಾಮರ್ಥ್ಯ ಅಂದ್ರೆ ಹಾಲಿನ ಇಳುವರಿ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು ಕೂಡ ಧೈರ್ಯ ಕೆಡಬಾರದು ಅಂತ ನಾ ಕೇಳ್ಕೊಂತೀನಿ. ಒಳ್ಳೇದು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿಯವರ. ಇಲ್ಲಿ ತನಕ ಬೇಸಿಗೆ ಹಂಗಾಮಿನೊಳಗೆ ನಮ್ಮ ರಾಸುಗಳನ್ನ ಸಮರ್ಪಕವಾಗಿ ಕಾಪಾಡಬೇಕು, ನೋಡ್ಕೋಬೇಕು ಅಂದಾಗ ನಾವು ಏನೇನು ಕ್ರಮಗಳನ್ನ ಅನುಸರಿಸಬಹುದು ಅನ್ನುವಂತ ನಿಟ್ಟಿನೊಳಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆಯಲ್ಲಿ ರಾಸುಗಳ ನಿರ್ವಹಣೆ, ಈ ವಿಷಯವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಅನಿಲ್ ಕುಮಾರ್ ಮುಗಳಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಕಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮ್ಮ ದೇಹದ ಸಮರ್ಥ ಕಾರ್ಯನಿರ್ವಹಣೆಗೆ ನೀರು ಅತಿ ಅವಶ್ಯಕ. ಹಾಗೆಯೇ ಬೆವರು ಮತ್ತು ಮೂತ್ರದ ಮೂಲಕ ನೀರು ನಮ್ಮ ದೇಹದಿಂದ ಹೊರಹೋಗ್ತಾ ಇರ್ತದೆ. ಅದೇ ರೀತಿ ನಮಗೆ ಎಷ್ಟು ನೀರು ಬೇಕು ಎನ್ನುವುದನ್ನು ಸೂಚಿಸುವಂತಹ ವ್ಯವಸ್ಥೆಯೂ ಕೂಡ ನಮ್ಮ ದೇಹದಲ್ಲಿದೆ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಅತಿ ಅವಶ್ಯ. ಕೆಲವರು ತಣ್ಣೀರನ್ನು ಇಷ್ಟಪಟ್ಟರೆ ಮತ್ತೆ ಕೆಲವರಿಗೆ ಬಿಸಿ ನೀರು ಇಷ್ಟವಾಗ್ತದೆ. ಫ್ರಿಡ್ಜ್ನಲ್ಲಿಟ್ಟ ನೀರೇ ಆಗಬೇಕು ಎಂದು ಹೇಳುವವರಿಗೂ ಕೊರತೆ ಇಲ್ಲ. ಕುದಿಸಿ ಆರಿಸಿದ ನೀರೇ ಉತ್ತಮ ಎಂದು ಅಭಿಪ್ರಾಯ ಪಡುವವರು ಇದ್ದಾರೆ. ಇಲ್ಲಿ ಕೆಲವೊಂದು ವಿಚಾರವನ್ನು ನಾವು ಗಮನಿಸಬೇಕು. ಬಿಸಿನೀರು ಹಸಿವೆಯನ್ನು ಹೆಚ್ಚಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗ್ತದೆ, ಗಂಟಲನ್ನು ಶುಚಿಗೊಳಿಸುತ್ತದೆ, ಮೂತ್ರಕೋಶವನ್ನು ಶುದ್ಧೀಕರಿಸುತ್ತದೆ, ಹಾಗೆಯೇ ವಾತ ಮತ್ತು ಕಫ ದೋಷವನ್ನು ಶಮನಗೊಳಿಸುತ್ತದೆ, ಹೊಟ್ಟೆಯಲ್ಲಿ ಅಜೀರ್ಣವಾಗಿ ಬಾಕಿ ಉಳಿದಿರುವ ವಸ್ತುವನ್ನು ಹೊರಹಾಕುವಲ್ಲಿ ಸಹಕರಿಸುತ್ತದೆ. ಇದರಿಂದ ಹೊಟ್ಟೆಯ ಕೆಳಭಾಗ ಹಾಗೂ ಬೆನ್ನು ನೋವು ಉಪಶಮನಗೊಳ್ಳುತ್ತದೆ. ಹಾಗೆಯೇ ಬೆವರುವಿಕೆಯನ್ನು ಹೆಚ್ಚಿಸಿ ತಂಪು ಅನುಭವವನ್ನು ನೀಡುತ್ತದೆ. ಹಾಗಿದ್ರೆ ಐಸ್ ವಾಟರ್ ಅಥವಾ ಶೀತವಾದಂತಹ ನೀರನ್ನು ಯಾಕೆ ಬಳಸಬಾರದು ಎಂಬ ಪ್ರಶ್ನೆ ಎದುರಾಗಬಹುದು. ಫ್ರಿಡ್ಜ್ನಲ್ಲಿಟ್ಟಿರುವ ನೀರನ್ನು ಕುಡಿದಾಗ ರಕ್ತನಾಳಗಳು ಸಂಕುಚನಗೊಳ್ಳುತ್ತವೆ. ಇದರಿಂದಾಗಿ ಜೀರ್ಣಕ್ರಿಯೆ ನಿಧಾನವಾಗಬಹುದು, ರಕ್ತದೊತ್ತಡ ಹೆಚ್ಚಬಹುದು, ಊಟದ ನಂತರ ಕುಡಿದರೆ ಕಫ ಜಾಸ್ತಿಯಾಗಿ ಜೀರ್ಣಕ್ರಿಯೆಗೆ ಅಡಚಣೆ ಉಂಟಾಗಬಹುದು. ವ್ಯಾಯಾಮದ ಮೊದಲು ಐಸ್ ನೀರನ್ನು ಕುಡಿಯುವುದರಿಂದ ಹೆಚ್ಚು ಶಕ್ತಿಯ ವ್ಯಯವಾಗ್ತದೆ, ಕೊಬ್ಬು ಕರಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ನೀರಿನ ಅವಶ್ಯಕತೆ ಅವನ ದೇಹದ ಪ್ರಕೃತಿ, ತೊಡಗಿಸಿಕೊಳ್ಳುವಂತಹ ಕೆಲಸ, ವಾತಾವರಣ, ಸೇವಿಸುವಂತಹ ಆಹಾರ, ಆತನ ವಯಸ್ಸು, ಈ ಎಲ್ಲ ಅಂಶಗಳನ್ನು ಅವಲಂಬಿಸಿರುತ್ತದೆ. ಶ್ರಮದ ದುಡಿಮೆಯಲ್ಲಿ ತೊಡಗಿಸಿಕೊಂಡಿರುವವರು, ಕ್ರೀಡಾಪಟುಗಳು, ವಿವಿಧ ವ್ಯಾಯಾಮದಲ್ಲಿ ಸಕ್ರಿಯವಾಗಿರುವವರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವಿಸಬೇಕಾಗ್ತದೆ. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ನಂತರ ಹಲ್ಲುಜ್ಜಿ ಕನಿಷ್ಠ 1 ಲೀಟರ್ನಷ್ಟಾದರೂ ಕುದಿಸಿ ಆರಿಸಿದ ನೀರನ್ನು ಕುಡಿಯುವಂತಹದ್ದು ಒಳ್ಳೆಯ ಅಭ್ಯಾಸ. ಇದರಿಂದ ಮೂತ್ರಕೋಶದ ಕಲ್ಲು, ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಮಲಬದ್ಧತೆಯ ಸಮಸ್ಯೆಯಿಂದ ದೂರ ಇರಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯುವುದರಿಂದ ಮಲವಿಸರ್ಜನೆಗೆ ನೆರವಾಗ್ತದೆ, ಹಸಿವೆಯನ್ನು ಹೆಚ್ಚಿಸುತ್ತದೆ. ನೀರನ್ನು ಸಾವಕಾಶವಾಗಿ ಕುಳಿತುಕೊಂಡು ಕುಡಿಯಬೇಕು ಎನ್ನುತ್ತದೆ ಆಯುರ್ವೇದ. ಅವಸರದಲ್ಲಿ ಕುಡಿದರೆ ನೀರು ಶ್ವಾಸದೊಂದಿಗೆ ಸೇರಿ ತೊಂದರೆ ಉಂಟಾಗಬಹುದು. ಹಾಗೆಯೇ ನೀರನ್ನು ಜಗಿದು ತಿನ್ನಿ ಮತ್ತು ಆಹಾರವನ್ನು ನೀರಾಗಿ ಮಾಡಿ ಕುಡಿಯಬೇಕು ಎನ್ನುವುದೂ ಇದೆ. ಅಂದರೆ ಘನ ಆಹಾರವನ್ನು ಚೆನ್ನಾಗಿ ಜಗಿದು ಬಾಯಿಯಲ್ಲಿರುವ ಜೊಲ್ಲು ರಸದೊಂದಿಗೆ ಸೇರಿಸಿ ಸೇವಿಸಬೇಕು. ನೀರನ್ನು ಗುಟುಕು ಗುಟುಕಾಗಿ ಕುಡಿಬೇಕು ಎನ್ನುವಂತಹ ಅರ್ಥ. ಅದೇ ರೀತಿ ಬೊಜ್ಜು ದೇಹದ ಸಮಸ್ಯೆ ಇರುವವರಿಗೆ ನಿಂಬೆ ರಸ ಹೊಂದಿರುವಂತಹ ನೀರು ಹೆಚ್ಚು ಪರಿಣಾಮಕಾರಿ. ಇದು ಹಸಿವೆಯನ್ನು ಹೆಚ್ಚಿಸುತ್ತದೆ, ಬಾಯಾರಿಕೆಯನ್ನು ನೀಗಿಸುವುದರೊಂದಿಗೆ ತಕ್ಷಣ ಶಕ್ತಿಯನ್ನು ನೀಡುವಂತಹದ್ದು ಇದರ ಕೆಲಸ. ಒಟ್ಟಿನಲ್ಲಿ ನೀರು ಜೀವಜಲ, ಅದು ನಮ್ಮ ದೇಹದ ಸಮತೋಲನವನ್ನು ಕಾಪಾಡುವಲ್ಲಿ ನೆರವಾಗುವುದರಿಂದ ದೇಹದ ಬೇಡಿಕೆಗೆ ತಕ್ಕ ಹಾಗೆ ನೀರನ್ನು ಸೇವಿಸುವಂತಹದ್ದು ಅತಿ ಅಗತ್ಯ. ಆರೋಗ್ಯ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಸೋಬಾನೆ ಪದಗಳು ಹಳಿಯಾಳ ತಾಲೂಕು ಶಿವಪುರದ ರುಕ್ಮವ್ವ ರಾಮಪ್ಪ ತೇಗೂರ್ ಮತ್ತು ಸಂಗಡಿಗರಿಂದ. ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದನೆ ನನ್ನವ್ವ, ಈ ತೋಟದಂದನೆ ಮ್ಯಾಗಳೆ ತೋಟದ ಗುನಿಯನ್ನ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದಡಿಗೆ ನನ್ನವ, ಈ ತೋಟದಂದಡಿಗೆ ಮ್ಯಾಗಳೆ ತೋಟದ ಬೆಟ್ಟಡಕ್ಕೆ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದೆಲಿಯೇ ನನ್ನವ, ಈ ತೋಟದಂದೆಲಿಯೇ ಮ್ಯಾಗಳೆ ತೋಟದ ಕುಳಿಯಲಿ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಆ ತೋಟದಂದು ನನ್ನವ್ವ, ಈ ತೋಟದಂದು ಮ್ಯಾಗಳೆ ತೋಟದ ನೆನಿದಲ್ಲಿ ತಗೊಂಡ ಕರಿಯ ಮಗ ಬಂದಿದ್ದೇವೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜಾವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೇರನ ಬಂದಿದ್ದಾನೆ. ಅನ್ನ ತಮ್ಮರ ಗುಡಿ ಒಂದ ಚುರಿ ಇಡದೆ ವಂದಿಸಿ ಬೆಂಡ ಕೊರೆದಾರೆ. ಸೋವನೀರೆ ಸೋಬಾನೀರೆ ಸೋಬಾನವ ನೀರೆ ಕವಿಸಿ ಬೆಂಡ ಕೊರದಾರೆ ಸೋ ಸೋಬಾನ ನೀರೇ ಸೋಬಾನ ನೀರೇ ಸೋಬಾನ ನೀರೇ ಸೋಬಾನ ನೀರೇ ಬೇರೆ